ಅಲ್ಲ ನಾನು ಮುಂದ್ಗಡೆ ಹಿಂಗ್ ಪಾಸ್ ಆಗಿ ಅಣೆ ಅಂತ ಕೂಗತೊಳಗಡೆ ಆಗ್ಲಿ ನೀನ್ ಹಿಂಗಡೆಯಿಂದ ಬರ್ತಾ ಇದ್ದಿಲ್ಲ ಹಿತ್ಲನಾಗೆ ಏನ್ ಮಾಡ್ತಾ ಇದ್ದೆ ಅಂತವ? ಹಿಂಗೆ ಸಣ್ಣ ಪುಟ್ಟ ಕೆಲ್ಸ ಇರ್ತಾವಲ್ಲ ಶಂಕರಣ್ಣ. ಹಂಗಂದ ಈಗ ಕೆಲ್ಸ ಅಂತಂದ್ಮೇಲೆ ಪುರುಸೋತಿರಕ್ಕಿಲ್ಲ ಅಲ್ವಾ ರಮೇಶಣ್ಣ. ಮತ್ತೆ ಈಗ ನೀನು ಕಳೆದವಾರ ಸಿಕ್ತಾಗ ಒಂದ್ ವಿಚಾರವಾಗಿ ಹೇಳಿದ್ದೆ ಅಣ್ಣಯ್ಯ, ಈಗ ನಾವು ಬೆಳೆಯ ಬೆಳೆನಾಗೆ ಎಷ್ಟು ಸತ್ವಾಂಶ ಇರ್ತದೆ, ಪೋಷಕಾಂಶ ಇರ್ತದೆ, ಆಮೇಲೆ ಎಲ್ಲಾ ತರದ ಆಹಾರನ ನಾವು ಸೇವನೆ ಮಾಡ್ಬೇಕು, ಅದ್ರ ಈಟಿಟೆ ತಿನ್ಬೇಕು, ಆಟಾಟ್ ತಿನ್ಬಾರ್ದು ಅಂತೆಲ್ಲ ಹೇಳ್ತಿದ್ದೆ. ಅದಕ್ಕೆ ಸಂಬಂಧಪಟ್ಟಂಗೆ ಹೊಸಿ ಈ ಹಿತ್ಲನಾಗೆಯ ಈ ಕೈತೋಟ ಮಾಡ್ಕೊಂಡು ಅಲ್ಲೇ ನಮಗ್ ಬೇಕಾದ ಬೆಳೆಗಳ ಬೆಳ್ಕೊಂಡು ತಿನ್ಬೇಕು ಅಂತವ. ಈಗ ತೋಟ ಮಾಡಿರೋರು ಏ ನನ್ನ ಹತ್ರ ತೋಟ ಐತೆ ನಾನು ಬೆಳ್ಕತೀನಿ ಅಂತಾರೆ, ಈ ಹಿತ್ಲನಾಗೆ ನಾವ್ ಏನೆಲ್ಲ ಬೆಳಿಬಹುದು, ಯಾವ್ದ್ರಲ್ಲಿ ಏನೇನ್ ಪೋಷಕಾಂಶ ಇರ್ತದೆ, ಮುಂದಿನ ವರ್ಷ ಸಿಕ್ತಾಗ ಹೇಳ್ತೀನಿ ಅಂತ ಹೇಳಿದ್ದಲ್ಲ, ಅದನ್ನೇ ರಮೇಶ್ ಅಣ್ಣ ಹೇಳ್ಬಿಟ್ಟು ಕರ್ಕ ಬಂದೆ. ಈಗ ಹೊಸಿ ಆ ವಿಚಾರ ನನಗೆ ಹೊಸಿ ತಿಳಿಸ್ಕೊಡಣೆ. ಆಮೇಲೆ ನೋಡಿ ಎಂತ ಒಳ್ಳೆ ವಿಷಯ ನೀವು ಮಾತಾಡ್ತಿದ್ದೀರಾ ಅಂತ ಅಂದ್ರೆ ರಮೇಶಣ್ಣ, ಈಗ ಅದೆಂತದ್ದು ರಾಷ್ಟ್ರೀಯ ಪೌಷ್ಟಿಕಾಂಶ ದಿವಸ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾವ್ರೆ. ದಿವಸ ಅಲ್ಲ, ಸಪ್ತಾಹವಂತೆ ದಿವಸ. ವಾರಗಟ್ಟಲೆ ಒಂದನೇ ತಾರೀಕೆ ಶುರು ಆಯ್ತಂತ. ಒಂದನೇ ತಾರೀಕಿಂದ ಇವತ್ತಿನವರೆಗೂ ಶಂಕರಣ್ಣ ಮಾಡತ್ಲೆ ಅವ್ರದ ಅಂತ ಅಂದ್ರೆ ನಮ್ ದೇಶದಲ್ಲಿ ರಮೇಶ್ ಅಣ್ಣ ಚೆನ್ನಾಗಿ ಗೊತ್ತಿರ್ತದ ನಮ್ಗಿಂತಲೂ. ಅದು ಒಂದು ವಯಸ್ಸಿನಲ್ಲಿ ಸ್ವಲ್ಪ ಹಿರ್ಕಲ್ವಾ, ಹಳೆವೆಲ್ಲ ಗೊತ್ತು, ಕೆಂಪು ಜೋಳ, ಗೋಧಿ ಅವೆಲ್ಲವ ಗೊತ್ತಿರ್ತದೆ. ಅದು ಅವಾಗೆಲ್ಲವ ಸ್ವಲ್ಪ ಆಹಾರದ್ದು ಕೊರತೆ ಇತ್ತಲ್ಲ ರಮೇಶಣ್ಣ, ಕೊರತೆ ಇದ್ದ ಕಾರಣಕ್ಕೆ ಸ್ವಲ್ಪ ಈ ಅಪೌಷ್ಟಿಕತೆ ಅನ್ನೋದು ಬಾರಿ ಕಾಡದು. ಈ ಅಪೌಷ್ಟಿಕತೆ ಅಂತ ಅಂದ್ರೆ ಅದು ಎಲ್ಲಾ ತರದಲ್ಲೂ ತೊಂದರೆ ಮನುಷ್ಯಂಗೆ. ಇವತ್ತು ನಾವೇನು ಚಟುವಟಿಕೆಯಿಂದ ಇರ್ತೀವೋ, ಚಟುವಟಿಕೆಯಿಂದ ಇರಬೇಕು ಅಂತ ಅಂದ್ರೆ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಬೇಕು, ಬೆಳವಣಿಗೆ. ಇದನ್ನ ನೋಡ್ಬಿಟ್ಟು ಭಾರತ ಸರ್ಕಾರ ಏನ್ ಮಾಡ್ತು, ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಈ ಪೋಷಕಾಂಶಗಳನ್ನ ಚೆನ್ನಾಗಿ ಸೇವನೆಯನ್ನ ಮಾಡಬೇಕು, ಒಳ್ಳೆ ಆಹಾರವನ್ನ ಸೇವನೆ ಮಾಡಬೇಕು, ಆರೋಗ್ಯವಾಗಿರ್ಲಿ, ಪೋಷಕಾಂಶಗಳು ಯಾಕೆ ಬೇಕು ನಮ್ಗೆ, ಅದ್ರ ಮಹತ್ವ ಏನು, ಅದ್ರ ಉಪಯೋಗ ಏನು ಅಂತ ತಿಳಿಸ್ಕೊಡಕ್ಕೋಸ್ಕರವ ಸುಮಾರು 80ರ ದಶಕದಲ್ಲೇ ಇದು ಪ್ರಾರಂಭ ಮಾಡಿದ್ದಂತೆ. ಅವತ್ತು ಪ್ರಾರಂಭ ಮಾಡಿದ್ದು ಇವತ್ತಿನವರೆಗೂ ಮಾಡ್ಕೊಂಡು ಬತ್ತವ್ರೆ ರಮೇಶಣ್ಣ. ಇದು ಅವ್ರಿಗೆ ಇವ್ರಿಗೆ ಅಂತ ಅಲ್ಲ, ಎಲ್ರಿಗೂ. ಈಗ ಮಕ್ಕಳಾದ್ರೆ ಮಕ್ಕಳ ಬೆಳವಣಿಗೆಗೆ ಎಂತದ್ ಬೇಕು, ಏನೇನು ಆಹಾರ ತಿನ್ಬೇಕು, ಆಹಾರ ತಿನ್ಬೇಕು, ಪೋಷಕಾಂಶ ಇರ್ತದಲ್ಲಿ ಅದ ಹೇಳ್ಕೊಡ್ತಾರೆ. ಅದೇ ತರ ವಯಸ್ಕರಿಗೆ, ಈಗ ನನ್ನಂತರ್ಗೆ ನಿಮ್ಮಂತರ್ಗೆ ಏನ್ ಬೇಕು ಇಂತವು, ವಯಸ್ಸಾದಂತರ್ಗೆ ವೃದ್ಧಾಪ್ಯ ಅಂತ ಹೇಳಿ ಕರಿತೀವಲ್ಲ ಅಂತರ್ಗೆ ಏನ್ ತಿನ್ನಿಸ್ಬೇಕು, ಈ ಬಾಣ್ತಿರ್ಗೆ ಎಂತ ತಿನ್ನಿಸ್ಬೇಕು, ಗರ್ಭಿಣಿಯರಿಗೆ ಎಂತ ತಿನ್ನಿಸ್ಬೇಕು. ಯಾಕೆಂದ್ರೆ ಅಲ್ಲಿಂದಲೇ ಅಲ್ಲ ಮಕ್ಕಳು ಬೆಳವಣಿಗೆ ಅಂತ, ಮಕ್ಕಳು ಬೆಳವಣಿಗೆ ಶುರು ಆಗದೆಯ ಅಲ್ಲಿಂದಲೇ ಅಲ್ಲ. ಇದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಅವತ್ತು ಶುರು ಮಾಡಿದ್ದು ರಮೇಶಣ್ಣ. ಇದು ಇದು ಎಷ್ಟು ಒಂದು ಒಳ್ಳೆ ವಿಷಯ ಇದು ಅಂತ ಅಂತ ಅಂದ್ರೆ ನೋಡು, ನಮ್ಮ ಈ ಮನುಷ್ಯನ ದೇಹಕ್ಕೆ ಈ ಪೋಷಕಾಂಶಗಳು ಬೇಕು. ಅದು ನಮ್ಗೇನು ಏನೋ ಒಂದು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಹೇಳಿ ತಿಂತೀವಿ, ಅದು ಹಂಗಲ್ಲ ರಮೇಶಣ್ಣ. ಅದ್ ನೋಡು, ಪ್ರತಿಯೊಂದಕ್ಕೂ ಒಂದೊಂದು ಬೇಕು ಅಂತ ಹೇಳ್ಬಿಟ್ಟು, ಕಾಲಕ್ಕೆ ತಕ್ಕನಾಗಿ, ಕಾಲಕ್ಕೆ ತಕ್ಕನಾಗಿ ಅನ್ನೋದೊಂದು ಎಲ್ಲಾ ಕಾಲದಲ್ಲೂ. ಈಗ ನಮಗ್ ನೋಡಪ್ಪ, ಈಗ ನಾವು ಚಟುವಟಿಕೆಯಿಂದ ಇರಬೇಕು ಅಂತ ಅಂದ್ರೆ, ನಾವೇನಾದ್ರು ಕೆಲಸಕ್ಕೆ ಏಮೇ ಮಾಡಬೇಕು ಅಂತ ಅಂತ ಅಂದ್ರೆ ನಮಗೆ ಶಕ್ತಿ ಬೇಕೇ ಬೇಕಾ ಶಕ್ತಿ. ಈ ಶಕ್ತಿ ಕೂಡ ಅಂತ ಆಹಾರ ಪದಾರ್ಥಗಳು ಒಂದಷ್ಟು ಬೇರೆ ಇರ್ತವೆ. ನಾವು ಎಲ್ಲದರಲ್ಲೂ ಎಲ್ಲ ಸಿಗ್ತದೆ ಅಂತ ಅನ್ಕೋತೀವಿ, ಶಕ್ತಿ ಕೊಡ್ತಕ್ಕಂತ ಆಹಾರವೇ ಬೇರೆ ಇರ್ತವೆ. ನನಗೆ ಹಿಂಗೆ ನಮ್ಮ ಮೇಷ್ಟ್ರು ಇವರು ಎಲ್ಲವ ಕೇಳ್ತಾ ಇದ್ರು ಮೊದ್ಲೆಲ್ಲವ, ಈ ಪೌಷ್ಟಿಕಾಂಶ ಇರೋ ಅಂತ ಆಹಾರಗಳು ತಿನ್ಬೇಕು, ಸಮತೋಲನ ಆಹಾರ ತಿನ್ಬೇಕು ಅಂತ ಹೇಳ್ಬಿಟ್ಟು, ಅಯ್ಯೋ ನನಗೆಲ್ಲಿ ಸಿಗ್ತದವ ಅವೆಲ್ಲವ ಅಂತ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ರಮೇಶ್ ಒಂಚೂರು ಕೈಲ್ಗೆ ಕಾಸು ಬರಕ್ ಶುರು ಆಯ್ತಾ, ಓಡಾಡಕ್ ಶುರು ಆಯ್ತಾ, ನಾನೇ ನನ್ಕೊಬಿಟ್ಟೆ ಈ ಉತ್ತುತ್ತೆ, ಕಲ್ಸಕ್ರೆ, ಆಮೇಲೆ ಗೋಡಂಬೆ, ಬಾದಾಮಿ, ದ್ರಾಕ್ಷಿ ಇವೇ ಪೌಷ್ಟಿಕಾಂಶ ಇರೋವು ಅಂತ ಅಂತ ಅನ್ಕೊಂಡು ಅವೆಲ್ಲನೂ ಅಪರವಾಗಿ ದುಡ್ಡು ಕೊಟ್ಟು ತಂದು ತಿನ್ನಕ್ ಶುರು ಮಾಡಿದೆ. ಆಮೇಲೆ ಒಂದ್ ದಿವಸ ಹೇಳಿದ್ರು ಅದು ಹಂಗಲ್ಲ, ಅದೇ ತಿನ್ಬೇಕು ಅಂತ ಅಲ್ಲ, ಅದು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಅರ್ಥ ಮಾಡಿಸಿದ್ರು. ಅದ್ರ ಪ್ರಕಾರ ಹೆಂಗೆ ಅಂತ ಅಂದ್ರೆ, ಈಗ ನಮಗೆ ಕೆಲಸ ಮಾಡಕ್ ಏನ್ ಬೇಕು, ನಮ್ಮ ಮೈನಲ್ಲಿ ತರಣ ಅಂತೀವಿ ನಾವು, ಅಂದ್ರೆ ಶಕ್ತಿ, ಶಕ್ತಿ ಬೇಕು. ಈ ಶಕ್ತಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಹಾರ ಪದಾರ್ಥಗಳು ನಾವು ತಿನ್ಬೇಕು. ಎಷ್ಟು ಬೇಕು ನಮ್ಮ ಶಕ್ತಿ ನಮ್ಮ ಒಂದು ದೇಹಕ್ಕೆ ಅಂತ ಅಂದ್ರೆ, ಶೇಕಡ ನಮ್ಮ ಆಹಾರದಲ್ಲಿ 60-70% ಶಕ್ತಿಗೆ ಬೇಕಾದಂತ ಆಹಾರ ಪದಾರ್ಥಗಳನ್ನ ತಿನ್ಬೇಕು. ಶಕ್ತಿ ಅಂತ ಅಂದ್ರೆ ಯಾವ್ದು ಕೊಡ್ತದ ನಮ್ಗೆ, ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ, ಇವೆಲ್ಲವ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಕರಿತೀವಿ. ಇದು ನಮಗೆ ಶಕ್ತಿಯನ್ನ ಕೊಡೋದು. ಇದು ಶೇಕಡ 60-70% ನಮಗೆ ಬೇಕು. ಆಮೇಲೆ ಈಗ ನಮ್ಮ ದೇಹದ ರಕ್ಷಣೆಗೆ ಅಂತಲೇ ಒಂದು ವ್ಯವಸ್ಥೆ ಇದೆ, ರೋಗ ನಿರೋಧಕ ಶಕ್ತಿ ಅಂತ ಹೇಳಿ ಕರಿತೀವಿ. ನಾನು ಮುದ್ದೆ ಉಂಡೆ, ಅನ್ನ ಉಂಡೆ, ನೀನ್ ಹೇಳ್ದಂಗೆ ಚಪಾತಿ ರೊಟ್ಟಿನೂ ತಿಂದೆ ಅಂತ ಅಂತ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಅವೇ ಬೇರೆ ತರದವೇ. ಈಗ ಇವೆಲ್ಲ ಹೆಂಗೀಗ ಇವಾಗ ಮಾಡ್ಕೊಳ್ಳೋದು ಅಲ್ಲ, ಅದು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ರೆ ನಮಗೆ ಗೊತ್ತಾಯ್ತು. ಈಗ ಸೊಪ್ಪು ಸದೆ ಇಂಥವೆಲ್ಲವ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡ್ತದೆ. ಈ ಕೆಲವು ನಮ್ಮ ಈ ಸಾಂಬಾರ್ ಪದಾರ್ಥಗಳು ಅಂತೆಲ್ಲ ಕರಿತೀವಲ್ಲ, ಒಂದು ಶೀತ ಬರ್ದಂಗೆ, ಒಂದು ನೆಗಡಿ ಆಗದಂಗೆ, ಕೆಮ್ಮು ಬರ್ದಂಗೆ, ಜ್ವರ ಬರ್ದಂಗೆ, ಈ ತರ ಅಂತ ಅಂದ್ರೆ ಈಗ ನಮ್ ಜಗತ್ ಹೆಂಗೆ ಅಂತ ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ಎರಡು ಐತೆ ಜಗತ್ನಲ್ಲಿ. ನೀನ್ ಅದನ್ನು ಒಳಸಕ್ಕಾಕಲ್ಲ ಇದನ್ನು ಒಳಸಕ್ಕಾಕಲ್ಲ, ಎರಡು ಇದ್ರೆಯ ಜಗತ್ತು ಅಂತ ಹೇಳ್ಬಿಟ್ಟು ಸಮತೋಲನ. ಹಂಗೆ ಈ ಸೂಕ್ಷ್ಮಾಣು ಜೀವಿಗಳು ಅಂತ ಇರ್ತವಲ್ಲ ರಮೇಶಣ್ಣ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಮ್ ಸುತ್ತಮುತ್ತ ಇದ್ದೇ ಇರ್ತವೆ. ಅವು ಯಾವಾಗ್ಲೂ ನಮ್ಮ ದೇಹದ ಒಳಗಡೆ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ, ಯಾವ್ದೋ ಒಂದು ರೂಪದಲ್ಲಿ ಹೋಗಕ್ ಪ್ರಯತ್ನ ಮಾಡ್ತಾ ಇರ್ತವೆ. ಕೆಲವು ಏನ್ ಮಾಡ್ತವೆ ಇದರಲ್ಲಿ ಸಕ್ಸಸ್ ಆಗ್ಬಿಡ್ತವೆ, ಹೋಗೇಬಿಡ್ತವೆ. ಹೋದಾಗ ಇವು ನಮಗೆ ರೋಗ ಉಂಟು ಮಾಡೋದು. ಯಾಕೆ ಇದ್ಕಿದ್ದಂಗೆ ನಮಗೆ ಶೀತ ಆಯ್ತದೆ, ಯಾಕೆ ಇದ್ಕಿದ್ದಂಗೆ ನೆಗಡಿ ಆಯ್ತದೆ, ಇದ್ಕಿದ್ದಂಗೆ ಕಣ್ಣಲ್ಲಿ ನೀರು ಹಾಕಿ ಬರ್ತವೆ, ಇದ್ಕಿದ್ದಂಗೆ ಬೆಳಗ್ಗೆ ಚೆನ್ನಾಗಿರ್ತೀವಿ, ಸಂಜೆ ಹೊತ್ತಿಗೆ ಜ್ವರ ಬಂದಿರ್ತವೆ. ಎಲ್ಲ ಕಾರಣ ಅಂದ್ರೆ ಯಾವುದೇ ಟೈಮಲ್ಲಿ ಅವು ಒಳಗಡೆ ಹೋಗ್ಬೋದು, ಅವೆಲ್ಲನೂ ಸಂಪೂರ್ಣವ ನಾಶ ಮಾಡ್ಬಿಟ್ಟಂತವೆ. ನಾವು ಬದುಕಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಜೊತೆ ಬದುಕಬೇಕು, ಜೊತೆ ಬದುಕಬೇಕು, ನಮಗೆ ತೊಂದರೆ ಮಾಡಬಾರ್ದು ಅಷ್ಟೇ. ಆ ತರ ಬದುಕಬೇಕು, ಆ ತರ ಬದುಕಬೇಕು ಅಂತ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡಕ್ಕೆ ಅಂತಲೇ ಒಂದು ವ್ಯವಸ್ಥೆ ಐತಲ್ಲ, ಈ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬಿಟ್ಟು ಅದು ಬಲಪಡಿಸ್ಕೋಬೇಕು, ಅದನ್ನ ಬಲಪಡಿಸ್ಕೋಬೇಕು ಅಂತ ಅಂದ್ರೆ ತಿಂತ ಇದ್ರೆ ಆಗಲ್ಲ. ಶಂಕರನ್ ಹೇಳದಂಗೆ ಸೊಪ್ಪು ತರಕಾರಿ ಇಂಥವೆಲ್ಲನು ಪ್ರತಿ ದಿವಸ ನಿತ್ಯದಲ್ಲಿ ಸೇರಿಸ್ಕೊಂಡು ತಿನ್ಬೇಕು. ಅಲ್ಪ ಸ್ವಲ್ಪ ತಿನ್ಬೇಕು ಅಂತ, ಅಲ್ಪ ಸ್ವಲ್ಪ ಎಷ್ಟು ಮಟ್ಟಿಗೆ ಇದು ರಕ್ಷಣೆಗೆ ನಮ್ಗೆ ಬೇಕಾಗಿರೋ ತಿನ್ಬೇಕು ಅಂತ ಅಂದ್ರೆ ಶೇಕಡ 30-40%. ಅಲ್ಲಿ ಕೆಲಸ ಮಾಡಕ್ ಶಕ್ತಿ ಹೇಳಿದ್ನಲ್ಲ, ಅದು 60-70% ಅಂತ ಹೇಳಿದ್ರೆ ಉಳಿದಿದ್ದು ಅದೇ ಈಗ 30-40% ರಕ್ಷಣೆ ಮಾಡಿ ನಮ್ಮ ರಕ್ಷಣೆಗೋಸ್ಕರ. ಇದ್ರ ಜೊತೆಗೆ ನೋಡು, ಚಿಕ್ಕದಾಗಿದ್ದ 50 ನಾವು ಬೆಳವಣಿಗೆ ಹೊಂತಾನೆ ಇರ್ತೀವಿ. ಎಲ್ಲ ತರದಲ್ಲೂ ಮಾನಸಿಕವಾಗೂ ಬೆಳವಣಿಗೆ ಹೊಂತೀವಿ, ದೈಹಿಕವಾಗೂ ಬೆಳವಣಿಗೆ ಹೊಂತಾ ಇರ್ತೀವಿ. ಬೆಳವಣಿಗೆ ಹೊಂದೇ ಈ ಮಟ್ಟಕ್ಕಾಗಿರೋದು. ನಾನು ನೀನು ಶಂಕರಣ್ಣ ಎಲ್ಲವ ಈ ಹೆಂಗಿದೀವಿ ನೋಡು, ಏನೋ ಒಂದ್ ಹೇಳ್ತಾರ, ಅದ್ ಹೇಳೋದ್ ಬೇಡ. ಈಗ ಈ ತರ ಇರ್ತದ. ಈ ಬೆಳವಣಿಗೆಗೆ ಅಂತಲೇ ಒಂದಷ್ಟು ನಾವು ತಿನ್ಬೇಕಾಯ್ತದೆ ನೋಡು. ಬೆಳವಣಿಗೆಗೆ ಈ 20-25% ನಮ್ಮ ಬೆಳವಣಿಗೆಗೋಸ್ಕರವ ತಿನ್ಬೇಕಾಯ್ತದೆ. ಈಗ ಪ್ರೋಟೀನ್ಸ್ ಅಂತ ಹೇಳಿ ಕರಿತೀವಲ್ಲ, ಹಾಲು, ಮೊಟ್ಟೆ, ಮೊಸರು, ಆಮೇಲೆ ಮಾಂಸ, ಇಂಥವೆಲ್ಲವ ನಮ್ಮ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥವು. ಪ್ರೋಟೀನ್ ಇಂಥವೆಲ್ಲವ ಈಗ ನೀನ್ ಹೇಳ್ದಂಗೆ 3 ಆತು, ಒಂದು ಶಕ್ತಿಗೆ, ಒಂದು ದೇಹ ಕಾಪಾಡ್ಕೊಳಕ್ಕೆ ರಕ್ಷಣಾ ಗೋಡೆ, ಇನ್ನೊಂದು ಬೆಳವಣಿಗೆ. ನೋಡಿ ಎಂತ ಚೆನ್ನಾಗಿ ಹೇಳ್ದೆ. ಒಳಗಡೆ ಎಲ್ಲ ಮೂಳೆ ಪಳೆ ಎಲ್ಲ ಇರ್ತಾವಲ್ಲಬೇಕು, ಮಾಂಸ ಮಜ್ಜಿ ಗಟ್ಟಿ ಆಗ್ಬೇಕು, ಗಟ್ಟಿ ಆಗ್ಬೇಕು. ಈಗ ನೋಡು, ಈಗ ಒಂದು ಬಿಲ್ಡಿಂಗ್ ಕಟ್ಟುವಾಗ ನಾವು ನೋಡ್ತೀವಿ ಗಾತ್ರ ಮೇಲೆ, ಅದ್ರ ಮೇಲೆ ಪಿಲ್ಲರ್ ಡಿಸೈಡ್ ಮಾಡೋದು. 6 pillar, 8 pillar, 16 pillar, 16 pillar ಅಂತ ಅನ್ಕೊಂಡು ಹಂಗೆ ಈ ತರ ಮಾಡ್ಕೊಂಡು ರಮೇಶಣ್ಣ, ಬೆಳವಣಿಗೆಗೆ ಅಂತಲೇ ಶೇಕಡ 20-25% ನಾವು ಅದಕ್ಕೆ ಸಂಬಂಧಪಟ್ಟಂತವ್ ಏನಿರ್ತಾವ ಅವನ್ನ ಸೇವನೆ ಮಾಡಬೇಕು. ಇನ್ನು ನಮ್ಗೆ ಕೊಬ್ಬು ಬೇಕು. ಕೊಬ್ಬು ಯಾಕೆ ಬೇಕು ಅಂತ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಕೆಲಸ ಮಾಡ್ತದೆ. ಕೊಬ್ಬು ನಮ್ಮ ದೇಹದಲ್ಲಿ ಈ ಜಾಯಿಂಟ್ ಪಾಯಿಂಟ್ ಅಂತ ಎಲ್ಲ ಇರ್ತಾವಲ್ಲ ರಮೇಶಣ್ಣ, ಕೀಲುಗಳು, ಕೀಲೆಣ್ಣೆ ಹಾಕ್ತಂಗೆ ಕರೆಕ್ಟ್ ಆಗ ಅವೆಲ್ಲ ಇದ್ ಮಾಡ್ಬೇಕು ಅಂತ ಅಂತಂದ್ರೆ ಈಗ ಮನೆಯಲ್ಲೇ ನೋಡು ರಮೇಶಣ್ಣ, ಗಾಡಿಗೆ ಎಣ್ಣೆ ಹಾಕಲಿಲ್ಲ ಅಂದ್ರೆ ಕೊಯ್ಯೋ ಅಂದ್ಕೊಂಡು ಕೊಯ್ಯೋ ಅಂತವಲ್ಲ, ನಮ್ಮ ಹಂಗ ಅನ್ಬಿಟ್ಟು ಕೈ ಕೊಡ್ದಂಗ್ ಇರ್ಬೇಕು ಅಂದ್ರೆ ಈ ಕೊಬ್ಬು ನಂಶನು ಬೇಕು. ಕೊಬ್ಬು ನಂಶನು ಬೇಕು. ಕೊಬ್ಬು ನಂಶನವೇ ಒಂದ್ ದಿವಸಕ್ಕೆ ಒಂದು ಸುಮಾರು 10-15% ಸೇರ್ಕೋಬೇಕು. ಇವಿಷ್ಟು ಸೇರಿದ್ರೆ ಇದನ್ನ ಸಮತೋಲಿತ ಆಹಾರ ಅಥವಾ ಪೌಷ್ಟಿಕ ಆಹಾರ ಅಂತ ಹೇಳಿ ಕರೆಯುವಂತದ್ದು. ಒಂದು ದಿವಸಕ್ಕೆ ರಮೇಶಣ್ಣ ತರಕಾರಿ ಎಷ್ಟು ತಿನ್ಬೇಕು ಅಂತ ಅಂದ್ರೆ ಮನುಷ್ಯ ಒಂದ್ 400 gram ತಿನ್ಬೇಕಂತೆ. ಅಂದ್ರೆ ಒಂದೇ ಸರಿ ಅಲ್ಲ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಸೇರಿ, ಮಧ್ಯೆ ಸ್ನಾಕ್ಸ್ ಪಾಕ್ಸು ಅಂತ ಎಲ್ಲ ಹೇಳ್ತಾರಲ್ಲ ಅವೆಲ್ಲ ಸೇರಿ, ಈ ಕಾಳು ಕಡ್ಡಿ ಅಂತ ಹೇಳಿ ಹೇಳ್ತೀವಿ, ಅದು ಬುಟ್ಟಂತೂ ಬದುಕಕ್ಕೆ ಹಾಕಲ್ಲ ನಮ್ ಕೈಗೆ. ಅವು ಒಂದ್ 75 gram ಇರ್ಬೇಕು. ಆಯ್ತಾ. ಇನ್ನ ಈ ಧಾನ್ಯಗಳು, ಧಾನ್ಯಗಳು ಅಂತ ಅಂದ್ರೆ ರಾಗಿ, ಭತ್ತ, ಅಕ್ಕಿ, ಜೋಳ, ಗೋಧಿ, ಇಂಥವು ಒಂದು 300 gram. ಹಾಲು ಬೆಳವಣಿಗೆಗೆ ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಇದು ಒಂದು 300 ml, ಒಂದ್ 1/2 liter ಅಂತ ಅನ್ಕೋ, ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಬೇಕಾಗಿರೋ ಅಂತದ್ದು. ಇನ್ ಮೊಟ್ಟೆ, ಮೊಟ್ಟೆ ಹೆಚ್ಚು ಕಮ್ಮಿ 1.5-2 ತಿನ್ಬಹುದು. 1.5-2 ಒಂದ್ ದಿವಸಕ್ಕೆ ಒಬ್ಬ ಮನುಷ್ಯ ತಿನ್ಬಹುದು. ಇನ್ ಎಣ್ಣೆ ಆಗ್ಲೇ ಕೊಬ್ಬು ಬೇಕು ಅಂತ ಹೇಳಿದ್ನಲ್ಲ, ಎಷ್ಟು ಬೇಕಿದು, ಅದೊಂದು 30 ml. ಹಿಂಗ್ ಈ ತರದ ಮಿಶ್ರಣ ಮಾಡ್ಕೊಂಡು ನಾವು ತಿಂದ್ರೆ ಅದನ್ನ ಸಮತೋಲಿತವಾದಂತ ಆಹಾರ ಅಂತ ಹೇಳಿ ಕರಿತೀವಿ. ಅವಾಗ ಮನುಷ್ಯ ಅಂತ ಅನ್ನಿಸ್ಕೊಂಡನು ಒಂದು ನಿಯಮಿತವಾಗಿ ಆರೋಗ್ಯದಾಯಕವಾಗಿ ಅವನ ಕೆಲಸಕ್ಕೆ ಏನಿರ್ತವೋ ಅವೆಲ್ಲ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇದ ಮಾಡಿರ ಅಂತದ್ದು. ಅಂದ್ರೆ ರಮೇಶ್ ಅಣ್ಣ ಈಗ ಹಣೆಯ ಹೇಳ್ತಾ ಇರೋದು ಹೆಂಗೆ ಅಂತಂದ್ರೆ ಒಟ್ಟಾರೆಗೆ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಹೇಳಿದ್ನಲ್ಲ ಅವೆಲ್ಲ ಸೇರಿಸಿ ಒಟ್ಟಾರೆ ನಮ್ಮ ಆಹಾರ ಪದಾರ್ಥದ ಒಳಗಡೆ ಇರಬೇಕು. ನಾನೀಗ ಏನ್ ಅನ್ಕೋಬಿಟ್ಟೆ ಈಗ ಕೊಬ್ಬಿರ್ಬೇಕು ಅಂತ ತಂದ ಅದಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಕೊಟ್ಟು ಅದನ್ನೇ ತಿನ್ನೋದಲ್ಲ, ಬಾಯಿ ರುಚಿಗೆ ಅಂತಂದ್ಬಿಟ್ಟು ಕೆಲವೊಂದ್ಸಲ ತಿನ್ಬಿಡ್ತೀವಿ, ಏನನ್ನ ಯತ್ವಾಸ ಆಯ್ತದೆ. ಈಗ ಹಣೆ ಆಗ್ಲೇ ಹೇಳ್ದಂಗೆ ಈ ಸೂಕ್ಷ್ಮ ಜೀವಿಗಳು ಈ ನಮ್ ದೇಹದೊಳಗೆ ಹೋಗ್ಬಿಟ್ರೆ ಕಾಯಿಲೆ ಪಲ್ಲೆ ಬರದೆ ಅದಕ್ಕೆ ಇಲ್ವೋ ಮತ್ತೆ. ಹಂಗಾಗಿ ಹಣೆಯ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ದ ಹಣೆ, ಈಗ ನನಗೆ ಒಂದು ಇಂಪಾರ್ಟೆಂಟ್ ಆಗಿ ಒಂದು ವಿಚಾರ ಗೊತ್ತಾಗ್ಬೇಕು ನಂಗೆ. ಈಗ ಏನ್ ಕೇಳ ಶಂಕರ, ಆಗ್ಲೇ ಈ ಬಾದಾಮಿ ಉತ್ತುತಿ ಎಲ್ಲ ತಿಂತಿದ್ದೆ ಹೊಸಿ ಶಕ್ತಿ ಬರಕ್ಕೆ ಅಂತೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ನಾನು ಹಂಗೆ ರಮೇಶಣ್ಣಗೆ ಹೇಳ್ತಾ ಇದ್ದೆ, ಈಗ ನೋಡು ರಮೇಶಣ್ಣ ಈಗ ಮುಂದಿನ ದಿನದಲ್ಲಿ ಏನು ನಮ್ಗೆ ಸಮಸ್ಯೆ ಆಗ್ದಂಗೆ ನಾವೇ ಒಂದು ಚಿಕ್ಕದಾಗಿ ಈಗ ತೋಟ ಐತೆ, ಗದ್ದೆ ಐತೆ, ಜಮೀನ್ ಐತೆ, ಮನೆ ಐತೆ, ಹೊಲ ಐತೆ, ಟ್ರಾಕ್ಟರ್ ಪಾಕ್ಟರ್ ಅಂತ ಅನ್ಕೊಂಡು ಜಿಮ್ಮನೆ ಬುಮ್ಮನೆ ತಿರ್ಗೋದಕ್ಕಿಂತವ ಏನಾರು ಸಣ್ಣ ಪುಟ್ಟಾಗ ಏನಾರು ಮಾಡ್ಬೋದಾ ಅಂತ ಅನ್ಕೊಂಡು ಹೇಳಿದ್ದೆ. ಅದಕ್ಕೆ ಈಗ ನೀನು ಅದನ್ ಬೇರೆ ಹೇಳ್ದಲ್ಲ ಈ ಗೋಡಂಬಿ ಉತ್ತುತಿ ಅಂತವ ಅಂತವನ್ನೆಲ್ಲ ಸೇರಿಸಿ ಒಂದು ಸಂಸ್ಕರಣೆ ಮಾಡಂತದ, ಅಥವಾ ಈಗ ನೋಡು ನಮ್ದು ಹೆಂಗಿರೋ ಅಡಕೆ ತೋಟ ಐತೆ ಅವೆಲ್ಲ ಬೀಳ್ತಿರ್ತವೆ, ಒಂದು ಅಡಕೆ ತಟ್ಟೆ ಮಾಡದ ಅಥವಾ ಒಂದು ಲೋಟ ಮಾಡದ, ಈ ತರದೆಲ್ಲ ಒಂದು ಯೂನಿಟ್ ಹಾಕಬೇಕು ಅಂತ ನಾನು ಇದೀನಿ. ಈಗ ಸಣ್ಣ ಉದ್ಯೋಗ ಕರೆಕ್ಟ್ ಹಂಗೆ ಮಾಡೋಣ ಅಂತ ಇದೀನಿ. ಇದಕ್ಕೇನಾರು ತಿಳ್ದಂಗೆ ನೀನಾರು ಒಂದ್ಸಿ ವಿಚಾರ ಹೇಳ್ತೀಯ ಅಥವಾ ಏನ್ ಕತೆ? ಅದಕ್ಕೆ ನಾನು ಶಂಕರಣ್ಣ ಯಾಕೆ ರಮೇಶಣ್ಣ ಹೊಗಳೋದು ಅಂತ ಅಂದ್ರೆ ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಬಿಡ್ತಾನೆ ಆ ಟೈಮ್ಗೆ ಅದೇನೇ ಇದ್ರು ಹಂಗಾಗೆ ಮತ್ತೆ ಅವನು ಈ ಮಟ್ಟಕ್ಕೆ ಬಂದಿದ್ದು ಅಲ್ವಾ? ಇಲ್ಲ ಅಂತ ಅಂದ್ರೆ ಎಲ್ಲ ಆಗೋದು? ಈಗ ಒಂದು ಒಳ್ಳೆ ದಾರಿ ಅನುಸರಿಸಬೇಕು ಅಂತಂದ್ರೆ ಬಾರಿ ಹುಷಾರಿ, ಬಾರಿ ಹುಷಾರಿ, ಕರೆಕ್ಟ್ ಆಗಿ ಅಲ್ಲಿ ಕ್ಯಾಚ್ ಮಾಡ್ಬಿಡ್ತಾನೆ ಕರೆಕ್ಟ್ ಆಗಿ. ಇದು ಒಳ್ಳೇದು ಶಂಕರಣ್ಣ ನೀನ್ ಹೇಳಿದ್ದು. ನೋಡು ನಾವ್ ಇವತ್ತು ಈ ಆಹಾರದ ಬಗ್ಗೆ ಮಾತಾಡ್ತಿದೀವಿ, ಪೌಷ್ಟಿಕಾಂಶ ಅವಯವ ಅಂತ ಹೇಳಿ ಮಾತಾಡ್ತಿದ್ವಿ. ನಮ್ಮ ದೇಶದಲ್ಲಿ ರಮೇಶಣ್ಣ ಈ ಆಹಾರಕ್ಕೆ ಸಂಬಂಧಪಟ್ಟಂಗೆ ಅವನ್ನ ಸಂಸ್ಕರಣೆ ಮಾಡೋಂಥದ್ದು, ಮೌಲ್ಯವರ್ಧನೆ ಮಾಡೋಂಥದ್ದು, ಅದನ್ನ ನೇರವಾಗಿ ಕೊಡೋ ಅಂಥದ್ದು, ಈಗ ಹೋಟ್ಲಿಗೆ ಹೋದ್ರೆ ನೇರವಾಗಿ ಸಿಕ್ಬಿಡ್ತದ ನಮ್ಗೆ ಅಲ್ವಾ? ಇದಕ್ಕೋಸ್ಕರವ ಹೆಚ್ಚು ಕಮ್ಮಿಯ 25 ಲಕ್ಷ ಸಣ್ಣ ಸಣ್ಣವು ಉದ್ದಿಮೆಗಳವಂತೆ. 25 ಲಕ್ಷ ನಮ್ ದೇಶದಲ್ಲಿ ಸಣ್ಣ ಉದ್ಯಮಗಳೇ ಈ ತರದವು. ಇವೆಲ್ಲವ ಒಂದ್ ಲೆಕ್ಕಾಚಾರ ಇಲ್ಲ. ಸುಮ್ನೆ ರಮೇಶ್ ಅಣ್ಣಗ್ ಮನ್ಸ್ ಬಂತ ನೀನೊಂದ್ ಶುರು ಮಾಡ್ಕೊಳ್ಳೋದು, ಅಣ್ಣಗ್ ಮನ್ಸ್ ಬಂತ ನಾನು 2 ಶುರು ಮಾಡೋದು, ನಮ್ ನಮ್ ತಾಕತ್ತಿನ ಮೇಲೆ. ಶಂಕರಣ್ಣ ಬೇಕಾರ ತಾಕತ್ತ ಒಂದ್ ಬೇಕಾರ ಒಂದ್ 5 ಮಾಡ್ಬಿಡ್ತಾನೆ ಬೇರೆ ಬೇರೆ, ಒಂದ್ ಉಪ್ಪಿನಕಾಯಿಂದ ಹಪ್ಪಳದೊಂದು ಅದಂತ ಇದಂತ ಅಂತ ಅನ್ಕೊಂಡು ಹಿಂಗೆ 25 ಇವೆಲ್ಲನು ಗುರ್ತು ಮಾಡ್ಬಿಟ್ಟು ಏನ್ ಮಾಡವ್ರೆ ಅಂತ ಅಂತ ಅಂದ್ರೆ ಇವೆಲ್ಲದ್ನೂ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೋಬೇಕು. ಅವ್ರಿಗೂ ಅವರು ಮಾಡ್ತಾರ ಅಂತ ಕೆಲ್ಸ ಒಳ್ಳೇದೇ, ಆದ್ರೆ ಒಂದು ನಿಯಮಿತವಾಗಿ ಮಾಡ್ತಾ ಇಲ್ಲ, ಒಂದು ಹೆಂಗ್ ಮಾಡ್ಬೇಕು ಆತರ ಮಾಡ್ತಾ ಇಲ್ಲ. ಆತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಧಾನ ಮಂತ್ರಿಗಳದ್ದು ಒಂದು ಸ್ಕೀಮೇ ಐತೆ, PMFME ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ. ಇವತ್ತು ಅವ್ರು ಏನ್ ಮಾಡ್ತಾವ್ರೋ ನಿಯಮಬದ್ಧವಾಗಿ ಅವ್ರಿಗೆ ಲೈಸೆನ್ಸ್ ಕೊಟ್ಬಿಟ್ಟು ಮಾಡಿಸೋದು, ಅವ್ರು ಏನ್ ಮಾಡ್ತಾವ್ರೋ ಅದನ್ನ ಚೆನ್ನಾಗಿ ಮಾಡೋದು. ಅದಕ್ಕೆ ಏನೇನ್ ಬೇಕೋ ಮೂಲಭೂತ ಸೌಕರ್ಯ, ಮಿಷಿನ್ ಬೇಕಾ, ಮನೆ ಬೇಕಾ, ಕರೆಂಟ್ ಬೇಕಾ, ಜನಗಳು ಬೇಕಾ ಕೆಲಸ ಮಾಡಕ್ಕೆ, ಆಮೇಲೆ ಅವ್ರಿಗೆ ಸ್ವಚ್ಛತೆ ಕಾಪಾಡ್ಬೇಕಾ, ಇದೆಲ್ಲ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ದೊಡ್ಡ ಸ್ಕೀಮೇ ಅದು. ಆಯ್ತಾ, ಸಿಕ್ಕಾಪಟ್ಟೆ ದೊಡ್ಡ ಸ್ಕೀಮು. ಈಗ ಹಾಸನದಲ್ಲಿ 9 ಮಂಗಳವಾರದ ದಿವಸ ನಮ್ಮ ಜಿಲ್ಲಾ ಪಂಚಾಯತ್ ಐತಲ್ಲ, ಅಲ್ಲಿ ಒಂದು ಹೊಯ್ಸಳ ಸಭಾಂಗಣ ಆಯ್ತಂತೆ. ಅಲ್ಲಿ ಇದನ್ನ ಹೆಂಗೆ ಮಾಡ್ಕೋಬೇಕು, ನೀವ್ ಹೆಂಗೆ ಸಣ್ಣ ಸಣ್ಣ ಉದ್ದಿಮೆ ಶುರು ಮಾಡೋದು, ಇದ್ರ ಬಗ್ಗೆ ಒಂದ್ ಅರಿವು ಮೂಡಿಸ ಅಂತ ಕಾರ್ಯಕ್ರಮನ ನಮ್ಮ ಕೃಷಿ ಇಲಾಖೆ ಹಮ್ಮಿಕೊಂಡವ್ರೆ. ಒಳ್ಳೆ ವಿಷಯ. ಜೊತೆಗೆ ನಾನು ನಮ್ ಜಂಟಿ ನಿರ್ದೇಶಕರನ್ನು ಕರ್ಕೊಂಡ್ಬಂದೇನೆ ರಮೇಶ್ ಕುಮಾರ್ ಅವ್ರನ್ನ. ಈಗ ಅದೇನೇನು ಎತ್ತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಮೇಶ್ ಅಣ್ಣ. ಸರಿ, ಆಯ್ತಾ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಶುರು ಮಾಡ್ಕೋತಾರ ಅವ್ರು, ನನಗಿಂತ ಚೆನ್ನಾಗಿ ಹೇಳ್ತಾರ ಅವ್ರು. ಸರಿ ಕಣ. ಆಯ್ತಾ, ಅದಕ್ಕೋಸ್ಕರ ಅವ್ರದ ಕೇಳ್ಕೊಂಡು ಈಗ ಮಂಗಳಾರ ನಾನು ನೀನು ಶಂಕರಣ್ಣ 3 ಜನ ಹಾಸ್ತಕ್ಕೆ ಹೋಗಲೇಬೇಕು. ನೀನು ಹೇಳ್ತಾ ಹೇಳ್ತಾವ ನಮ್ಮ JD ಸಾಹೇಬ್ರು ಏನೋ ಮಾತಾಡ್ತಾರೆ ಅಂತಂದಲ್ಲ, ಆ ವಿಚಾರವಾಗಿ ಕೇಳ್ಕತ್ತೀನಿ, ನಂಗೆ ತಡ ಆಯ್ತೈತೆ, ನಾನು ಹೊಂಡ್ಬಿಡ್ತೀನಿ ಕಣಪ್ಪ. ಈಗ ಅಲ್ಲ, ನೀನು ಮಂಗಳವಾರ ಮಾತ್ರ ಮರಿಬೇಡ, ಏ ದಿಟ್ಟವಾಗ್ಲೂ ಮರೆಯಕ್ಕಲ್ಲ, ರಮೇಶ್ ಅಣ್ಣನ ಎಳ್ಕೊಂಡು ನಿನ್ನ ಕರ್ಕ ಬತ್ತೀನಿ ಹೋಗನಂತೆ. ಈಗ ಫಸ್ಟ್ ನನಗೆ ಅವ್ರು ಮಾತಾಡೋದು ಕೇಳ್ತೀನಿ ತಡಿ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ JD ರಮೇಶ್. ಆತ್ಮೀಯ ರೈತ ಬಾಂಧವರೇ, ಈಗ ಕೇಳೋಣ ಹಾಸನದ ಕೃಷಿ ಇಲಾಖೆ ಸೆಪ್ಟೆಂಬರ್ 9ರಂದು ಹಮ್ಮಿಕೊಂಡಿರುವ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆಯ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯಕ್ರಮ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಈ ಸಾಕಷ್ಟು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳು ಅಥವಾ ಘಟಕಗಳು ಇದ್ದಾವೆ. ಇವುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಯೋಜನೆ ಅನ್ನುವಂಥದ್ದು ನೆರವಾಗ್ತಾ ಇದೆ. ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಯಲ್ಲಿ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಕೃಷಿ ಇಲಾಖೆಯಿಂದ ಇದೇ 9ನೇ ತಾರೀಕು ಅಂತ ಅಂದರೆ ಸೆಪ್ಟೆಂಬರ್ 9ನೇ ತಾರೀಕು ಮಂಗಳವಾರ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿದೆ. ಏನು ಈ ಒಂದು PMFME ಯೋಜನೆ ಅಂತ ಹೇಳಿದರೆ, ಈ ಒಂದು ಯೋಜನೆಯ ಅಡಿಯಲ್ಲಿ ಯಾವೆಲ್ಲ ಉತ್ಪನ್ನಗಳನ್ನು ನಾವು ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆಯನ್ನು ಮಾಡಬಹುದು, ಹೇಗೆ ಮಾಡುವಂಥದ್ದು, ಇದಕ್ಕೆ ಸರ್ಕಾರದಿಂದ ಏನೆಲ್ಲ ಸಹಾಯಧನ ಸಿಗುತ್ತೆ ಮತ್ತು ಸಾಲದ ಸೌಲಭ್ಯಗಳು ಸಿಗುತ್ತೆ, ಇದರ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ PMFME ಅಂತ ಹೇಳಿ, ಏನ್ ಸರ್ ಈ ಒಂದು ಯೋಜನೆ? ಇದು ಒಂದು ಕೇಂದ್ರ ಅನುದಾನಿತ ಕಾರ್ಯಕ್ರಮ. ಇದು ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ. ಅಂದರೆ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಅನ್ನೋದು ಒಟ್ಟಾರೆ ಅರ್ಥ. ಅದೇ ಅರ್ಥ ಬರೋ ರೀತಿನಲ್ಲೇ ಈ ಹೆಸರನ್ನ ಇಡಲಾಗಿದೆ. ಮತ್ತು ಈಗ ಮುಂದೆ ಮಾತಾಡ್ತಾ ಗೊತ್ತಾಗ್ತದೆ ಯಾವ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿದ್ದಾರೆ, ಇದರ ಒಟ್ಟಾರೆ ಯೋಜನೆಯ ಗುರಿ ಏನು, ಯಾರನ್ನ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಅನ್ನೋದು ಮುಂದಿನ ಮಾನದಲ್ಲಿ ಮಾತಾಡೋಣ. ಈ ಕಾರ್ಯಕ್ರಮದಲ್ಲೇ ಇದೆ ನಿಯಮಬದ್ಧಗೊಳಿಸುವಿಕೆ ಅಂತ ಹೇಳಿ, ಅಂದ್ರೆ ಇಷ್ಟು ದಿವಸ ನಿಯಮಬದ್ಧವಾಗಿ ಇರಲಿಲ್ವ? ಈಗ ಏನಾಗಿದೆ, ಭಾರತದಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 25 ಲಕ್ಷ ಆಹಾರ ಸಂಸ್ಕರಣಾ ಘಟಕಗಳು ಅನ್ರಿಜಿಸ್ಟರ್ಡ್ ಇದ್ದಾವೆ, ಇನ್ಫಾರ್ಮಲ್ ಇದ್ದಾವೆ, ಅನ್ರಿಜಿಸ್ಟರ್ಡ್. ಎಲ್ಲೂ ಅವರು ನೋಂದಣಿ ಆಗಿಲ್ಲ, ಎಲ್ಲೂ ಅವರು ಫಾರ್ಮಲ್ ಆಗಿ ಮಾಡ್ತಾ ಇಲ್ಲ, ಎಲ್ಲ ಇನ್ಫಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ. ಓಕೆ, ಅವರು ಎಷ್ಟು ಅಂತ ಹೇಳಿದ್ರೆ, ಕೇವಲ 7% ಇನ್ವೆಸ್ಟ್ಮೆಂಟ್ ಇದೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿನ. ನಾವು 100% ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರೆ ಈ ಸಣ್ಣ ಆಹಾರ ಘಟಕಗಳು ಏನಿದ್ದಾವೆ, ಸಂಸ್ಕರಣಾ ಘಟಕಗಳು, ಕೇವಲ 7% ಆಫ್ ದಿ ಇನ್ವೆಸ್ಟ್ಮೆಂಟ್. ಮತ್ತೆ ಅವರು ಟೋಟಲ್ ಸಾಲ ತಗೊಂಡಿರ್ತಕ್ಕಂಥದ್ದು 3% ಆಫ್ ದಿ ಟೋಟಲ್ ಕ್ರೆಡಿಟ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗೆ ಎಷ್ಟು ಕೊಟ್ಟಿದ್ದಾರೋ ಅದರದ್ದು ಕೇವಲ 3% ಇದನ್ನು ಕೊಟ್ಟು 74% ಜನರಿಗೆ ಅವರು ಉದ್ಯೋಗವನ್ನು, ಅಂದರೆ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರ್ತಕ್ಕಂಥ ಒಟ್ಟಾರೆ ಜನ ಎಷ್ಟಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ಅದರಲ್ಲಿ 74% ಅವರು ಎಂಪ್ಲಾಯ್ಮೆಂಟನ್ನು ಪ್ರೊವೈಡ್ ಮಾಡ್ತಾರೆ. ಮತ್ತು ವ್ಯಾಲ್ಯೂ ಅಡಿಷನ್ ಅಂತೇಳಿ ಏನು ಹೇಳ್ತೀವಿ, ಆ ವ್ಯಾಲ್ಯೂ ಅಡಿಷನ್ 27% ಈ ಉದ್ಯಮದಿಂದನೇ ಬರ್ತಾ ಇದೆ. ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ, ಯಾರು ಇನ್ಫಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ಬರ್ತಾ ಇದೆ. ಈ ಯೋಜನೆಯ ಉದ್ದೇಶ ಈಗ ಆಲ್ರೆಡಿ ಇದ್ಕೊಂಡು ಅವರು ಅನ್ರಿಜಿಸ್ಟರ್ಡ್ ಇದ್ರೆ ಅವರನ್ನು ಕೂಡ ನಿಯಮಬದ್ಧಗೊಳಿಸುವಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಳ್ಬಹುದು. ಹಾಗಾಗಿ ಇದನ್ನ ನಿಯಮಬದ್ಧಗೊಳಿಸತಕ್ಕಂಥದ್ದು ಈ ಒಂದು ಯೋಜನೆಯ ಒಂದು. ಕೇವಲ ನಿಯಮಬದ್ಧಗೊಳಿಸೋದು ಅಷ್ಟೇ ಅಲ್ಲ, ಹೊಸದಾಗಿ ಮತ್ತೆ ನಾನು ಪ್ರಾರಂಭ ಮಾಡ್ತೀನಿ, ನಾನು ಈಗ ಇಂಟ್ರೆಸ್ಟ್ ಇದ್ದೀನಿ, ಹೊಸ ಉದ್ದಿಮೆಯನ್ನೇ ನಾನು ಮಾಡ್ತೀನಿ. ಇದರದ್ದು ಒಟ್ಟು ಏನು ಅಂತ ಹೇಳಿದ್ರೆ, ಸಂಸ್ಕರಣೆ ಆಗಬೇಕು, ಆಹಾರ ಸಂಸ್ಕರಣೆ ಆಗಬೇಕು, ಅಥವಾ ಧಾನ್ಯ ಸಂಸ್ಕರಣೆ ಆಗಬೇಕು. ಆಹಾರ ಅಂತ ಹೇಳಿದ್ರೆ ಎಲ್ಲ ರೆಡಿ ಫುಡ್ಡೇ ಅನ್ನೋ ಅರ್ಥನೂ ಅಲ್ಲ. ಅಲ್ಲ, ಈಗ ಉದಾಹರಣೆಗೆ ಸಿರಿಧಾನ್ಯಗಳನ್ನ ಬೆಳೀತಾರೆ. ಸಿರಿಧಾನ್ಯದಲ್ಲಿ ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ, ಕಲರಿಗೆ ಸರಿಯಾಗಿ ವಿಂಗಡಣೆ ಮಾಡಿ ಸಾಟೆಕ್ಸ್, ಅಲ್ಲಿ ಕಲರ್ ಸಾಟೆಕ್ಸ್ ಮಿಷಿನ್ ಅಂತ ಹೇಳಿ ಒಂದು ಯೂಸ್ ಮಾಡ್ತಾರೆ. ಆ ಮಿಷಿನ್ ಅನ್ನ ಇಟ್ಕೊಂಡು ವಿಂಗಡಣೆ ಮಾಡ್ತಕ್ಕಂಥದ್ದು, ಆಮೇಲೆ ಅದರಲ್ಲಿ ತೌಡು ಜಾಸ್ತಿ, ಆ ತೌಡನ್ನೆಲ್ಲ ತೆಗೆದು ಆ ಕಾಳನ್ನಷ್ಟೇ ತೆಗೆಯೋದೇ ಒಂದು ಚಾಲೆಂಜಿಂಗ್. ಹಂಗಾಗಿ ಆ ತರದನ್ನು ಕೂಡ ಇಲ್ಲಿ ನಾವು ನಮ್ಮ PMFME ಯೋಜನೆಯಡಿಯಲ್ಲಿ ತರೋದಕ್ಕೆ ಅವಕಾಶ ಇದೆ. ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳೇನೆ? ನಾನು ಈಗಾಗಲೇ ತಿಳಿಸ್ದಂಗೆ, ಅತಿ ಸಣ್ಣ ಆಹಾರ ಸಂಸ್ಕರಣ ಉದ್ಯಮಗಳು ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿ ಸಂಘಗಳಿಗೆ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯವನ್ನು ಹೆಚ್ಚಿಸುವಂಥದ್ದು ಮತ್ತು ಕೊಡಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ. ಇದು ಒಂದನೇ ಉದ್ದೇಶ. ಎರಡನೇದು, ಏನು ಅನ್ಆರ್ಗನೈಸ್ಡ್ ಅನ್ರಿಜಿಸ್ಟರ್ಡ್ ಇರ್ತಾರೆ ಇವರು, ಯಾವುದೇ ಒಂದು ಬ್ರಾಂಡಿಂಗ್ ಅಂತ ಇರೋದಿಲ್ಲ ಇವರಿಗೆ, ಅಥವಾ ಮಾರ್ಕೆಟಿಂಗ್ ಲಿಂಕ್ ಗೊತ್ತಿರೋದಿಲ್ಲ ಇವರಿಗೆ. ಹಂಗಾಗಿ ಬ್ರಾಂಡಿಂಗ್ ಹಾಗೂ ಮಾರ್ಕೆಟ್ ಅನ್ನ ಬಲಪಡಿಸುವಂಥದ್ದು ಕೂಡ ಈ ಯೋಜನೆಯ ಮತ್ತೊಂದು ಉದ್ದೇಶ. ಓಕೆ, ಉದ್ದಿಮೆಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲ ದೊರವಿಕೆಯನ್ನು ಹೆಚ್ಚಿಸುವಂಥದ್ದು ಅಂತೇಳಿ, ಅಂದರೆ ಅವರಿಗೊಂದು ಟೆಕ್ನಿಕಲ್ ಟಚ್ ಕೊಡಬೇಕು ಅನ್ನೋದು ಈ ಯೋಜನೆಯ ಉದ್ದೇಶ. ಮುಂದೆ ಹೇಳ್ತೀನಿ ಟೆಕ್ನಿಕಲ್ ಟಚ್ ಅವ್ರಿಗೆ ಹೆಂಗೆ ಸಿಗುತ್ತೆ ಅಂತೇಳಿ ಅಂತ. ಓಕೆ, ಆಮೇಲೆ ಈ ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗು, ಮಾರ್ಕೆಟಿಂಗು, ಆಮೇಲೆ ಇನ್ಕ್ಯುಬೇಷನ್ ಸೇವೆಯಂತಹ ಸಾಮಾನ್ಯ ಸೇವೆಗಳ ದೊರಕಿಕೆಯನ್ನು ಹೆಚ್ಚಿಸುವಂತೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಇನ್ಕ್ಯುಬೇಷನ್ ಸೇವೆ ಅಂತೇಳಿ ಹೇಳಿದೆ. ಇದು ಏನು ಅಂತೇಳಿ ಹೇಳಿದ್ರೆ, ಈಗ ನಮ್ಮ ಕರ್ನಾಟಕದೊಳಗೆ ಈಗ ಯೂನಿವರ್ಸಿಟಿಗಳಿದ್ದಾವೆ, ಕೃಷಿ ವಿಶ್ವವಿದ್ಯಾನಿಲಯಗಳಿದ್ದವು. ಆ ಕೃಷಿ ವಿಶ್ವವಿದ್ಯಾನಿಲಯಗಳು ನಡೆಸ್ತಕ್ಕಂಥ ಇನ್ಕ್ಯುಬೇಷನ್ ಸೆಂಟರ್ಸ್ಗಳು ನಮ್ಮಲ್ಲಿ ಇದ್ದಾವೆ. ಉದಾಹರಣೆಗೆ ಈಗ ಇಲ್ಲಿ ಸುತ್ತಮುತ್ತ ಅಂದರೆ ಹಿರಿಯೂರು ತೋಟಗಾರಿಕೆ ಕಾಲೇಜಿನಿಂದ ಒಂದು ಇನ್ಕ್ಯುಬೇಷನ್ ಸೆಂಟರ್ಸ್ನ ಮಾಡಿದ್ದಾರೆ. ಅದರದ್ದು ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದರೆ, ಅಲ್ಲಿ ಫುಡ್ ಪ್ರೊಸೆಸಿಂಗ್ ಮಾಡೋದಕ್ಕೆ, ಅದು ಮಿಲ್ಲೆಟ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಯಾವುದೇ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸಂಸ್ಕರಣೆ ಮಾಡೋದಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಬಳಸೋದನ್ನು ತೋರಿಸೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಈ ಥರದ ಉಪಕರಣಗಳನ್ನು ಬಳಸಿ ನೀವು ಈ ರೀತಿ ಸಂಸ್ಕರಣೆ ಮಾಡಬಹುದು, ಈ ರೀತಿಯ ಉಪಕರಣಗಳನ್ನು ಬಳಸಿ ನೀವೇನೋ ಸ್ಕ್ರೀನಿಂಗ್ ಮಾಡ್ಕೋಬಹುದು, ಕಲರ್ ಸಾರ್ಟೆಕ್ಸ್ ಮಿಷಿನ್ ಯೂಸ್ ಮಾಡ್ಬೋದು, ಅಥವಾ ಆಯಿಲ್ ಪುಲ್ಲಿಂಗ್ ಎಕ್ಸ್ಟ್ರಾಕ್ಷನ್ ಯೂನಿಟ್ನ ಹಾಕ್ಬೋದು, ಈ ರೀತಿ ತೋರಿಸಿ ಅದರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಕೊಟ್ಟು, ಮತ್ತು ಅದನ್ನು ನಾನು ಅಲ್ಲೇ ನಡೆಸ್ತೀನಿ, ನಾನು ಬಾಡಿಗೆ ಮೇಲೆ ತಗೊಂಡು ಅಲ್ಲೇ ನಡೆಸ್ತೀನಿ ಅಂತ ಅಂದ್ರೂ ಸಹಿತ ಅಲ್ಲಿ ನಿಮಗೆ ಬಾಡಿಗೆ ಆಧಾರದ ಮೇಲೆ ಆ ಪ್ರೊಸೆಸಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಈ ಇನ್ಕ್ಯುಬೇಷನ್ ಸೆಂಟರ್ಸಲ್ಲಿ ಇರುತ್ತೆ. ಈ ಇನ್ಕ್ಯುಬೇಷನ್ ಸೆಂಟರ್ಸನ್ನು ನುರಿತ ಯಾರು ಉದ್ದಿಮೆದಾರರು ಕೂಡ ನಡೆಸಬಹುದು, ಜೊತೆಗೆ ಯೂನಿವರ್ಸಿಟಿಯವರು ಕೂಡ ನಡೆಸೋದಕ್ಕೆ ಅವಕಾಶ ಇರುತ್ತೆ. ಈಗ ಯಾವ್ಯಾವ ಆಹಾರ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥವ್ರು ಅಥವಾ ಮೌಲ್ಯವರ್ಧನೆಯನ್ನು ಮಾಡ್ತಕ್ಕಂಥವ್ರು ಈ ಒಂದು ಯೋಜನೆಗೆ ಒಳಪಡ್ತಾರೆ? ಓಕೆ, ಈಗ ನಮ್ಮಲ್ಲಿ ಉದಾಹರಣೆಗೆ ಹಾಸನ ಜಿಲ್ಲೆ ತಕ್ಕೊಳ್ಳೋಣ. ಇಲ್ಲಿ ಕಾಫಿ ಒನ್ ಆಫ್ ದಿ ಮೇಜರ್ ಕ್ರಾಪ್. ಈ ಕಾಫಿಯನ್ನು ಸಂಸ್ಕರಣೆ ಮಾಡಿ ಬೇರೆ ಬೇರೆ ರೀತಿಯ ಫ್ಲೇವರ್ ಬರ್ತಕ್ಕಂಥ ಕಾಫಿ ಮಾಡ್ತಕ್ಕಂಥವ್ರು ಈಗಾಗಲೇ ನಮ್ಮಲ್ಲಿ ಈ ಯೋಜನೆಯ ಸದುಪಯೋಗವನ್ನು ಪಡ್ಕೊಂಡು ಸಂಸ್ಕರಣಾ ಘಟಕಗಳನ್ನು ಈಗಾಗಲೇ ಓಪನ್ ಮಾಡ್ಕೊಂಡಿದ್ದಾರೆ. ಇಲ್ಲ, ನನಗೆ ಅಷ್ಟೆಲ್ಲ ಗೊತ್ತಾಗೋದಿಲ್ಲಪ್ಪ, ಏನು ಕಾಫಿ ಬೀಜ ತರ್ತೀನಿ, ಕಾಫಿ ಬೀಜನ ಪುಡಿ ಮಾಡ್ತೀನಿ, ಪುಡಿ ಮಾಡಿ ಅದಕ್ಕೊಂದು ಮಾರ್ಕೆಟಿಂಗ್ ಒಂದು ನಂದೇ ಹೆಸರಿನಲ್ಲಿ, ಯಾವುದೋ ನನ್ನ ಹೆಸರಿನಲ್ಲಿ ಬ್ರ್ಯಾಂಡಿಂಗ್ ಮಾಡಿ ಬಿಡ್ತೀನಿ, ಅದಕ್ಕೂ ಅವಕಾಶ ಇದೆ. ಕಾಫಿ ಬೀಜವನ್ನು ತಂದು ಅದನ್ನು ಹುರಿದು ಮಾಮೂಲಿ ಅದಕ್ಕೇನು ಸಣ್ಣ ಸಣ್ಣ ಮಿಷಿನ್ಸ್ಗಳು ಬೇಕಾಗ್ತವೆ, ಅದನ್ನು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಅಥವಾ ಅದರಲ್ಲಿ ಏನಾದರೂ ಹೊಸತನವನ್ನು ತರೋದಕ್ಕೆ ಈಗಾಗಲೇ ನಾನು ಹೇಳ್ದಂಗೆ ಅದಕ್ಕೂ ಕೂಡ ಅವಕಾಶ ಇದೆ. ಈ ರೀತಿ ಒಂದು ಕಾಫಿದು ಒಂದು ಉದಾಹರಣೆ ಹೇಳಿದೆ, ಅಥವಾ ಶುಂಠಿದು ಏನೋ ಒಂದು, ಅಥವಾ ಅರಿಶಿಣದ್ದು ಏನಾದರೂ ಹೊಸ್ತಾಗೆ ಕುಕ್ಯುಮಿನ್ ಎಕ್ಸ್ಟ್ರಾಕ್ಷನ್ ಯೂನಿಟನ್ನು ನಾನು ಹಾಕ್ತೀನಿ, ಆವಾಗ ಅದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇದೆ. ಅಥವಾ ಏನೋ ಈ ಸಿರಿಧಾನ್ಯಗಳನ್ನು ತಂದು ನಾನು ಪ್ರೊಸೆಸಿಂಗ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಬಿಡ್ತೀನಿ, ಅದಕ್ಕೆ ಅವಕಾಶ ಇದೆ. ಬೇಕರಿ ಪ್ರಾಡಕ್ಟ್, ಬೇಕರಿಯನ್ನೇ ಓಪನ್ ಮಾಡ್ತೀನಿ ನಾನು, ಬಿಕಾಸ್ ಬೇಕರಿಲಿ ಏನು ಮೈದಾ ಹಿಟ್ಟು ಉಪಯೋಗ ಆಗುತ್ತೆ, ಗೋಧಿ ಹಿಟ್ಟು ಉಪಯೋಗ ಆಗುತ್ತೆ, ಮತ್ತೇನಾಗುತ್ತೆ ಸಂಸ್ಕರಣೆ ಆಗುತ್ತೆ, ಸಂಸ್ಕರಣೆ ಆಗಿ ಮುಂದೆ ಬ್ರೆಡ್, ಅದು ಮೌಲ್ಯವರ್ಧನೆ ಏನೋ ಮೌಲ್ಯವರ್ಧನೆ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಉತ್ಪನ್ನಗಳು, ಹೊಸ ಹೊಸ ಉತ್ಪನ್ನಗಳು ಕೂಡ ಅಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಈ ರೀತಿ ನಾನು ಇಲ್ಲಪ್ಪ ನನಗೆ ಅಷ್ಟೆಲ್ಲ ಗೊತ್ತಾಗೋದಿಲ್ಲ, ಸಾಮಾನ್ಯವಾಗಿ ಒಂದು ಬೇಕರಿಯನ್ನು ಹಾಕೋತೀನಿ, ಅವಕಾಶ ಇದೆ. ಹಂಗಾಗಿ ಇಂಥದೇ ಕ್ರಾಪ್ ಅಥವಾ ಇಂಥದೇ ಉತ್ಪನ್ನ ಅಂತೇಳಿ ಎಲ್ಲೂ ಈ ಯೋಜನೆ ನಿಗದಿ ಮಾಡಿಲ್ಲ. ಯಾವುದೇ ಆಹಾರ ಉತ್ಪನ್ನ, ಯಾವುದೇ ಆಹಾರ ಉತ್ಪನ್ನ ಸಂಸ್ಕರಣೆ ಆಗ್ಬೇಕು. ಅದು ಧಾನ್ಯದಿಂದ ಮತ್ತೊಂದಾಗ್ಬೋದು, ಅಥವಾ ಅಲ್ಲಿಂದ ಇನ್ನೂ ಮುಂದಕ್ಕೆ ಸಂಸ್ಕರಣೆ ಆಗ್ಬೋದು. ಸಂಸ್ಕರಣೆ ಬೇರೆ ಬೇರೆ ಹಂತಗಳಲ್ಲಿ ಆಗ್ತದೆ. ಯಾವುದೇ ಹಂತದಲ್ಲಿ ನೀವು ಸಂಸ್ಕರಣೆಯನ್ನು ಮಾಡಿ ನೀವು ಬ್ರ್ಯಾಂಡಿಂಗ್ ಮುಖಾಂತರ ಅಥವಾ ಮಾರ್ಕೆಟಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಒಂದು ಯೋಜನೆ. ಈ ಒಂದು ಯೋಜನೆ ಎಲ್ಲಿಯವರೆಗೆ ಇರುತ್ತೆ? ಇದು ಬಹಳ ಪ್ರಮುಖವಾದ ಪ್ರಶ್ನೆಯನ್ನ ಕೇಳಿದೆ ನೀವು ಈಗ ಇಲ್ಲಿವರೆಗೂ ಕೇಳಿದ್ರ ಪ್ರಶ್ನೆಯೊಳಗೆ. ಈಗ ಕಳೆದ 4 ವರ್ಷದಿಂದ ಈ ಯೋಜನೆ ಇದೆ ಚಾಲ್ತಿಯಲ್ಲಿದೆ. ಈಗ ಇದು ಕೊನೆಯ ವರ್ಷ. ಓಹೋ, ಈ ವರ್ಷ ಕೊನೆಯ ವರ್ಷ. ಇದನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಅವಯವದಲ್ಲೂ ಕೂಡ ಇದರನ್ನ ಘೋಷಣೆ ಮಾಡಿದ್ದಾರೆ. ಮತ್ತೆ ಅವಯದಲ್ಲಿ ನಮಗಾಗಿ 206 ಕೋಟಿಯನ್ನ ಈ ಯೋಜನೆಗಾಗಿ ಮೀಸಲಿಟ್ಟಿದ್ದಾರೆ. ಹಂಗಾಗಿ ಇದು ಕೊನೆಯ ವರ್ಷ ಇರೋದ್ರಿಂದ ನಾವು ಇದ್ರ ಬಗ್ಗೆ ಮತ್ತಷ್ಟು ಪ್ರಚಾರವನ್ನು ಕೊಡಬೇಕು, ಇದ್ರ ಬಗ್ಗೆ ತಿಳುವಳಿಕೆ ನೀಡಬೇಕು, ರೈತರಿಗೆ ಇದ್ರ ಬಗ್ಗೆ ಗಮನ ಹರಿಸಬೇಕು, ಇತರೆ ನಾಗರಿಕರಿಗೆ ಇದ್ರನ್ನ ತಿಳುವಳಿಕೆಯನ್ನ ನೀಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಕೇಳಿದ್ರೆ 9ನೇ ತಾರೀಕು ಮಾಡ್ತಕ್ಕಂತ ಉದ್ದೇಶ ಏನು ಇಲ್ಲಿ ಅಂತ ಹೇಳಿದ್ರೆ ಅದು ಒಂದು ರೀತಿಯ ಕಾರ್ಯಾಗಾರ, ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂತ ಕಾರ್ಯಾಗಾರ. ಈ ಒಂದು ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತ ಹೇಳಿದ್ರೆ ಹೇಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತೆ ಏನೆಲ್ಲ ಅರ್ಹತೆಗಳಿರಬೇಕಾಗುತ್ತೆ? ಇದಕ್ಕೆ ಯಾವುದೇ ಇಷ್ಟು ವಿದ್ಯಾರ್ಹತೆ ಇರಬೇಕು ಅದ್ಯಾವುದೂ ಇಲ್ಲ, ಅಥವಾ ಜಮೀನನ್ನು ಹೊಂದಿರಬೇಕು, ರೈತರಾಗಿರ್ಬೇಕು, ಇದ್ಯಾವುದೂ ಇಲ್ಲ. 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಓಕೆ, ಈಗ ಉದ್ಯಮದ ಮಾಲೀಕತ್ವದ ಹಕ್ಕನ್ನು ಹೊಂದಿರಬೇಕು. ಸಪೋಸ್ ಈಗ ಎಲ್ಲೋ ಒಂದು ಬೇಕರಿ ಮಾಡ್ತಾರೆ, ಅದ್ರ ಆ ಜಾಗ ಅದರದ್ದು ಮಾಲೀಕತ್ವದ ಹಕ್ಕನ್ನು ಹೊಂದಿರಬೇಕು, ಅಥವಾ ಆ ಪಾಲುದಾರಿಕೆ ಲೆಕ್ಕದಲ್ಲಿ ಆ ಲೀಸ್ ಮಾಡ್ಕೊಳ್ತಕ್ಕಂಥದ್ದು, ಬಾಡಿಗೆ ಕರಾರನ್ನು ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿ ಒಂದು ವ್ಯವಸ್ಥೆ ಆಗಿರಬೇಕು. ಮತ್ತು ಅವರು ಬ್ಯಾಂಕಿನ ಸಾಲವನ್ನು ಪಡೆಯೋದಕ್ಕೆ ಅರ್ಹತೆ ಇರಬೇಕು. ಕೆಲವರು ಡಿಫಾಲ್ಟರ್ಸ್ ಇರ್ತಾರೆ, ಪ್ರಾಬ್ಲಮ್ ಇರ್ತದೆ, ಅಂಥವ್ರಿಗೆ ಅಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಫಲಾನುಭವಿಯವರು ಈ ಒಂದು ಯೋಜನೆಗೆ, ಯಾವುದೋ ಒಂದು ಯೋಜನೆಗೆ 10 ಲಕ್ಷ ಆಗ್ತದೆ ಅಂತ ಹೇಳಿದ್ರೆ ಫಲಾನುಭವಿದು ಕಾಂಟ್ರಿಬ್ಯೂಷನ್ ಕೇವಲ 10% ಇರುತ್ತೆ, 1 ಲಕ್ಷ ಮಾತ್ರ. ಇನ್ನು 35% ಕೇಂದ್ರದ ಪಾಲು, 15% ರಾಜ್ಯದ ಪಾಲು. ಈ 15% ರಾಜ್ಯದ ಪಾಲು ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇಂಥವ್ರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಸೇರಿಸಿರುವಂತದ್ದು. ಇದು ಎಲ್ಲ ರಾಜ್ಯದಲ್ಲೂ ಲಭ್ಯ ಇಲ್ಲ, ನಮ್ಮ ರಾಜ್ಯದವರಿಗೆ ಇರತಕ್ಕಂತ ವಿಶೇಷ ಅವಕಾಶ. ಇಲ್ಲ ಅಂದ್ರೆ ಕೇಂದ್ರದಿಂದ ಬಂತು ಅಂತ ಹೇಳಿದ್ರೆ ಅಲ್ಲಿ ಕೇವಲ 35% ಅಷ್ಟೇ ಯೂಸ್ ಆಗ್ತದೆ. ಇಲ್ಲಿ 15% ಆಡ್ ಆಗಿದೆ, 50%ಗೆ ತಂದಿದ್ದಾರೆ ಸಬ್ಸಿಡಿನ. ಇದು ನಮ್ಮ ಕರ್ನಾಟಕದ ರೈತರಿಗೆ ಅಥವಾ ಕರ್ನಾಟಕದ ಯಾವುದೇ ನಾಗರಿಕರಿಗೆ ಇರತಕ್ಕಂತ ವಿಶೇಷ ಅವಕಾಶ. ಈ ಒಂದು ಯೋಜನೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಸಾಲ ಮತ್ತೆ ತಾವು ಹೇಳದಂತಹ ಒಂದು ಸಹಾಯಧನ ಏನಿರುತ್ತ, ಇದು ಎಷ್ಟು ಪ್ರಮಾಣದಲ್ಲಿ ದೊರಕುತ್ತೆ? ಈಗ ಒಟ್ಟಾರೆ %50 ಸಹಾಯಧನ ಮ್ಯಾಕ್ಸಿಮಮ್ 15 ಲ್ಯಾಕ್ಸ್ ಲಿಮಿಟೆಡ್ ಟು 15 ಲ್ಯಾಕ್ಸ್, 15 ಲಕ್ಷ ಅಥವಾ 50%. ಈಗ ಉದಾಹರಣೆಗೆ ನಿಮ್ದು ಒಟ್ಟಾರೆ ಯೋಜನಾ ಘಟಕದ ವೆಚ್ಚನೇ 20 ಲಕ್ಷ ಇತ್ತು ಅಂತ ಹೇಳಿದ್ರೆ ನಿಮಗೆ ಸಬ್ಸಿಡಿ ಬರ್ತಕ್ಕಂಥದ್ದು 10 ಲಕ್ಷ. ಅಂದ್ರೆ %50 ಬರುತ್ತೆ, 10 ಲಕ್ಷ ಬರುತ್ತೆ. 30 ಲಕ್ಷ ಇದ್ರೆ 15 ಲಕ್ಷ, 15 ಲಕ್ಷ ಬರುತ್ತೆ. ಈಗ ಸಪೋಸ್ ನಿಮ್ದು 40 ಲಕ್ಷ 50 ಲಕ್ಷ ಇತ್ತು ಅಂದ್ರೂ ನಿಮ್ದು 15 ಲಕ್ಷ ಬರ್ತದೆ. ಆ ಮಿಕ್ಕಿದ್ದನ್ನ ನೀವು ಕಟ್ಟಬೇಕಾಗ್ತದೆ, ಫಲಾನುಭವಿಗಳು ಕಟ್ಟಬೇಕಾಗ್ತದೆ. ಆದ್ರೆ ಇಲ್ಲಿ ನಾವು ಈಗ ಉದಾಹರಣೆಗೆ ರಾಗಿ ಸಂಸ್ಕರಣೆ ಘಟಕಗಳಾಗಿರ್ಬೋದು, ಸಂಸ್ಕರಿಸಿದ ಹಾಲು ಮೊಸರು ಈ ರೀತಿ ಮಾರಾಟ ಆಗಿರೋದು, ಅಥವಾ ನಾವು ಈಗ ಕಾಫಿ ಪುಡಿದ ಬಗ್ಗೆ ಹೇಳಿದೆ, ಇದು ಯಾವ 30 ಲಕ್ಷ ದಾಟೋ ಅಂತ ಯೋಜನೆಗಳಲ್ಲ. ಯೋಜನೆಗಳು ಏನಿದ್ದಾವೆ ಇವೆಲ್ಲವೂ 10 ಲಕ್ಷದಲ್ಲಿ, 15 ಲಕ್ಷದಲ್ಲಿ, 20 ಲಕ್ಷದಲ್ಲಿ ಮ್ಯಾಕ್ಸಿಮಮ್ ಫಿಟ್ ಆಗ್ತಕ್ಕಂಥದ್ದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲೇ ಬಹಳ ಫೇಮಸ್ ಆಗಿರತಕ್ಕಂಥ ಹಾನ್ಬಾಳ ಚಿಕ್ಕಿಯವರು ಬಹಳ ಇನ್ವೆಸ್ಟ್ ಮಾಡಿದ್ದಾರೆ, ಮಾಡಿ ಅವರಿಗೆ ಈ ಯೋಜನೆ ಒಳಗೆ 15 ಲಕ್ಷ ಅವಕಾಶ ಇದೆ. ಇನ್ನು ಮಿಕ್ಕಿದ್ದನ್ನು ಅವರು ಬರೆಸ್ಕೋಬೇಕಾಗ್ತದೆ. ಇದು ಒಟ್ಟು 35% ಕೇಂದ್ರದ ಪಾಲು, 15% ರಾಜ್ಯದ ಪಾಲು, ಮ್ಯಾಕ್ಸಿಮಮ್ 15 ಲ್ಯಾಕ್ಸ್. ಇದಕ್ಕೆ ಅವಕಾಶ ಇದೆ, ಇದನ್ನ ಸದುಪಯೋಗ ಪಡಿಸ್ಕೋಬಹುದು. ಆದ್ರೆ 10% ಅವರು ಕೊಡಬೇಕಾಗ್ತದೆ, ಅಲ್ಲಿಗೆ 60% ಆಯ್ತು. ಇನ್ ಮಿಕ್ಕಿದ್ದೇನಿದೆ ಬ್ಯಾಂಕಿಂದ ಲೋನ್ ತಗೋಬೇಕು. ಬ್ಯಾಂಕಿಂದ ಲೋನ್ ತಗೊಳ್ಳುವಾಗ ಪೂರ್ತಿ ತಗೋಬೇಕು, ಅಂದ್ರೆ ಯೋಜನಾ ವೆಚ್ಚದ 10% ಬಿಟ್ಟು ಇನ್ ಮಿಕ್ಕಿದ್ದು 90% ಏನಿರುತ್ತೆ ಬ್ಯಾಂಕಿಂದ ತಗೋಬೇಕು. ಲೋನ್ ಸ್ಯಾಂಕ್ಷನ್ ಆಗ್ಬೇಕು, ದೆನ್ ಈ ಸಬ್ಸಿಡಿ ಬಂದು ಬ್ಯಾಕ್ ಹ್ಯಾಂಡ್ ಸಬ್ಸಿಡಿ ರೀತಿಯಲ್ಲಿ ನಿಮಗೆ ಬಂದು ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ಇರುತ್ತೆ, ಅದಕ್ಕೆ ಒಂದು ಪ್ಲಾನ್ ಅಂತ ಹೇಳ್ಕೊಡ್ಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೊಡಬೇಕು, ಇದೆಲ್ಲದಕ್ಕೂ ಸಹಾಯ ಮಾಡ್ತಿರತ್ತ? ಹೌದು, ಖಂಡಿತ ಇದೆ. ಈ ಯೋಜನೆ ಒಳಗೆ ಅವಕಾಶ ಇದೆ. ಇಲ್ಲಿ ನಾವು DRP ಅಂತೇಳಿ ಇರ್ತಾರೆ. DRP ಅಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ. ಇವರದ್ದು ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ಯಾವ್ದೇ ಒಂದು ಯೋಜನೆ ಹೇಳಿದ್ರೆ ಇವ್ರ ಹತ್ರ ಹೋಗಿ ಈಗ ನಾನು ಬೇಕರಿ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಏನು ಯೋಜನೆಯನ್ನ ಹೇಗೆ ತಯಾರು ಮಾಡಬೇಕು, ಏನೇನೆಲ್ಲ ಬೇಕಾಗ್ತದೆ ಅವರು ತಿಳಿಸ್ಕೊಡ್ತಾರೆ. ಫಸ್ಟ್ ಅವರೇ ನಿಮಗೆ ಸಹಾಯ ಮಾಡ್ತಾರೆ, ನಿಮಗೆ ಯೋಜನೆಯನ್ನ ಪೂರ್ತಿ ಮಾಡಿಕೊಡೋ ಕೆಲಸನೂ ಕೂಡ ಅವ್ರದ್ದೇ ಇರುತ್ತೆ. ಹಂಗಾಗಿ DRPಗಳನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು DRPಗಳು ಎಲ್ಲಿರ್ತಾರೋ ಏನೋ ನಮ್ಗೆ ಎಲ್ಲಿ ಗೊತ್ತು. ಈಗ ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆ 4 ಜನ DRPಗಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಫೋನ್ ನಂಬರ್ ಇಲ್ದಲೇ ಇರ್ಬೋದು. ಈಗ 9ನೇ ತಾರೀಕು ಬಂದ್ರೆ ಹಾಸನ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿರುವ ಹೊಯ್ಸಳ ಸಭಾಂಗಣದಲ್ಲಿ ಏನು ಇದ್ರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡತಕ್ಕಂಥ DRPಗಳು ಅವರ ಪರಿಚಯ ಅವರ ಫೋನ್ ನಂಬರು ಎಲ್ಲವನ್ನು ಮಾಡಿಕೊಡ್ತೇವೆ. ಇದು ಒಂದನೇದು. ಎರಡನೇದು, ನಿಮಗೆ ಅಷ್ಟೆಲ್ಲ ಗೊತ್ತಾಗಲ್ಲ ಅಂತಂದ್ರೆ ನೇರವಾಗಿ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಬಹುದು. ಹತ್ರದಲ್ಲಿ ಯಾವ್ದಿರುತ್ತೆ, ಉದಾಹರಣೆಗೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ. ರೈತ ಸಂಪರ್ಕ ಕೇಂದ್ರದ ಯಾವುದೇ ಒಬ್ಬ ಕೃಷಿ ಅಧಿಕಾರಿಯನ್ನು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಕೃಷಿ ಅಧಿಕಾರಿಗಳಿಗೂ DRP ಅವರ ಟಚ್ ಅಲ್ಲಿ ಇದ್ದಾರೆ, ಅವರು ನಿಮಗೆ DRP ಅವರ ಮುಖಾಂತರ ಮಾಡಿಸಿಕೊಡ್ತಾರೆ. ಅದು ಒಂದು. ಅವರು ಯೋಜನೆಯನ್ನ ತಯಾರು ಮಾಡಿ ಕೊಟ್ಟಮೇಲೆ ಅದನ್ನ ನೀವು ಬ್ಯಾಂಕ್ನವರಿಗೆ ಪ್ರೆಸೆಂಟ್ ಮಾಡಿ, ಬ್ಯಾಂಕ್ನವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ, ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಫಲಾನುಭವಿಗಳದ್ದು. ಅದಕ್ಕೆ 10% ನಿಮ್ದು ಇರುತ್ತೆ, ಇನ್ ಮಿಕ್ಕಿ 90% ಏನಿರುತ್ತೆ ಅದನ್ನು. ಇದಕ್ಕೂ ಮುಂಚೆ ಏನಾಗುತ್ತೆ, ಅವರು ಒಂದ್ಸಲ ಚೆಕ್ ಮಾಡ್ತಾರೆ ಇದು ಸರಿ ಇದೆಯೋ ಇಲ್ವೋ ಅಂತೇಳಿ ಅಂತ DRPಗಳು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವರದ್ದು ಒಂದು ಲಾಗಿನ್ ಇರ್ತದೆ, ಆ ಲಾಗಿನಲ್ಲಿ ಹಾಕಿ ಮುಂದೆ ಜಿಲ್ಲಾ ಮಟ್ಟದ ಲಾಗಿನ್ಗೆ ಕಳಿಸ್ಕೊಡ್ತಾರೆ. ಜಿಲ್ಲಾ ಮಟ್ಟದ ಲಾಗಿನಲ್ಲಿ ಆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ತಾರೆ, ಅದನ್ನ ಇದು ಸರಿ ಇದೆಯಾ ಇಲ್ವೋ ಯೋಜನೆ, ಯಾವ ಬೇಸ್ ಮೇಲೆ ಇವ್ರಿಗೆ ಕೊಡಬೇಕು. ಅವ್ರೇನು ಮಾಡ್ತಾರೆ, ಜಿಲ್ಲಾ ಮಟ್ಟದ ಜಂಟಿ ಕೃಷಿ ನಿರ್ದೇಶಕರು ಅದನ್ನು ಸಂಬಂಧಪಟ್ಟಂಥ ಬ್ಯಾಂಕಿಗೆ ಕಳಿಸ್ಕೊಡ್ತಾರೆ. ಉದಾಹರಣೆಗೆ ಅವ್ರು ಯಾರೋ SBI ಹಾಸನ ಇರ್ಬೋದು ಅಥವಾ ಯಾವುದೋ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರಸೀಕೆರೆ ಇರ್ಬೋದು, ಯಾವ ಬ್ಯಾಂಕ್ ಇದೆಯೋ ಆ ಬ್ಯಾಂಕ್ ಮ್ಯಾನೇಜರ್ಗೆ ನೇರವಾಗಿ ಕಳಿಸ್ಕೊಡ್ತಾರೆ. ಅವರ ಲಾಗಿನಲ್ಲಿ ಹೋಗಿ ಕೂತ್ಕೊಂಡ ಮೇಲೆ ಅವರು ಅದನ್ನು ಪರೀಕ್ಷೆ ಮಾಡಿ ಇವರಿಗೆ ಬೇರೆ ಯಾವುದು ಮಾನದಂಡಗಳಲ್ಲಿ ತೊಂದರೆ ಇರಲಿಲ್ಲ ಅಂದರೆ ಫಲಾನುಭವಿಗಳಿಗೆ, ಅಂದರೆ ಅವರು ಡಿಫಾಲ್ಟರೋ ಮತ್ತೊಂದು ಏನೋ ಇಲ್ಲ ಅಂತ ಅಂದರೆ ಅವರಿಗೆ ನೇರವಾಗಿ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಲೋನ್ ಸ್ಯಾಂಕ್ಷನ್ ಮಾಡಿದ ಮೇಲೆ ಏನಿದೆ ಮಾಹಿತಿ ಜಂಟಿ ಕೃಷಿ ನಿರ್ದೇಶಕರಿಗೂ ಬರ್ತದೆ ಮತ್ತು DRPಗಳಿಗೂ ಕೂಡ ಬರ್ತದೆ. ಇದನ್ನು ನಾವು ಕಪೆಕ್ ಅಂತೇಳಿ ಒಂದು ಸಂಸ್ಥೆ ಇದೆ, ಅಂದರೆ ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತೇಳಿ ಅಲ್ಲಿ ಇದೆ. ಅಲ್ಲಿ ಏನು ಮಾಡ್ತೀವಿ, ಅವರಿಗೆ ಈ ಮಾಹಿತಿಯನ್ನು ಕಳಿಸ್ಕೊಡ್ತೀವಿ. ಆ ಸಂಸ್ಥೆಯಿಂದ ಸಂಬಂಧಪಟ್ಟ ಫಲಾನುಭವಿಗಳ ಸಾಲದ ಖಾತೆಗೆ ಅಲ್ಲೊಂದು ಮಿರರ್ ಅಕೌಂಟ್ ಅಂತ ಮಾಡ್ತಾರೆ, ನಾಟ್ ಎಕ್ಸಾಕ್ಟ್ಲಿ ಡೈರೆಕ್ಟ್ಲಿ ಟು ಸಾಲಕ್ಕೆ, ಆ ಮಿರರ್ ಅಕೌಂಟ್ಗೆ ಬಂದು ಅಮೌಂಟ್ ಜಮಾ ಆಗ್ತದೆ. ಇನ್ನು ಈ ಒಂದು PMFME ಸಂಬಂಧಪಟ್ಟ ಹಾಗೆ ತಾವು 9 ತಾರೀಕು September 9 ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಎಲ್ಲಿ ನಡೆಯುತ್ತೆ, ಯಾವತ್ತು ನಡೆಯುತ್ತೆ, ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ, ಇಲ್ಲಿ ಏನೆಲ್ಲ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಈಗ ಅರ್ಜಿಯನ್ನು ಹೇಗೆ ಹಾಕಬೇಕು ಅಂತ ಕೇಳಿದ್ರಿ. ಹೌದು, ಇದು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಂದರೆ ನಾನು ಈ ಯೋಜನೆಯಲ್ಲಿ ಇಂಟ್ರೆಸ್ಟ್ ಇದ್ದೀನಿ, ಯೋಜನೆ ಇದನ್ನ ಪ್ಲಾನ್ ತಯಾರು ಮಾಡೋದು ಮುಂದಿನದು. ಮೊದಲನೇ ಹಂತದಲ್ಲಿ ಒಂದು ರಿಜಿಸ್ಟ್ರೇಷನ್ ಅಂತ ಮಾಡಬೇಕಾಗುತ್ತೆ. ಈ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಯಾವುದೇ ಇದು ಬೇಕಾಗಿಲ್ಲ, ಜಸ್ಟ್ ಒಂದು ಆಧಾರ್ ಮತ್ತು ಆ ವ್ಯಕ್ತಿಯ ಪಾನ್ ಕಾರ್ಡ್ ಜೆರಾಕ್ಸ್ ಇವೆರಡನ್ನ ತಂದುಬಿಟ್ರೆ ಅವನ್ನ ರಿಜಿಸ್ಟರ್ ಮಾಡ್ಬೋದು. ಒಮ್ಮೆ ರಿಜಿಸ್ಟರ್ ಆದ್ರು ಅಂತ ಹೇಳಿದ್ರೆ DRPಗಳೇ ಆಟೋಮೆಟಿಕ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಒಂದ್ಸಲಿ ರಿಜಿಸ್ಟರ್ ಮಾಡಿದ ಕೂಡಲೇ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಗೊತ್ತಿರ್ತಾರೆ, ಅವರೇ ಅವ್ರನ್ನ ಫಾಲೋ ಅಪ್ ಮಾಡಿ ನೀವು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದೀರಿ, ಏನ್ ಮಾಡಬೇಕು ಅಂತಿದ್ದೀರಿ, ಇದನ್ನ ಮಾಡೋದು ಹೆಂಗೆ, ಎಲ್ಲ ತರಬೇತಿಯನ್ನು ಕೊಡ್ತಾರೆ. ಅಥವಾ ನಮ್ಮ ಇಲಾಖೆಯು ಕೂಡ ಇರ್ತದೆ, ಕೃಷಿ ಇಲಾಖೆಯವರು ಕೂಡ ಫಾಲೋ ಅಪ್ ಮಾಡ್ತಾರೆ. ಈಗ 9 ತಾರೀಕು September 9 ಹಾಸನ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿರುವ ಹೊಯ್ಸಳ ಸಭಾಂಗಣದಲ್ಲಿ ನಾವು ಇದರ ಬಗ್ಗೆ PMFME ಯೋಜನೆ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಪೆಕ್ ಸಂಸ್ಥೆಯ MD ಅವರು ಕೂಡ ಬರ್ತಾ ಇದ್ದಾರೆ, ಅಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಇರ್ತಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಅವರ ಒಂದು ಗೈಡೆನ್ಸ್ನಲ್ಲಿ ಮಾಡ್ತಾ ಇದ್ದೇವೆ, ಅವರು ಕೂಡ ಇರ್ತಾರೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇರ್ತಾರೆ. ಮತ್ತು ಈಗ NRLM ಅಂತೇಳಿ ಕೇಳಿದ್ದೀರಿ, ಲೈವ್ಲಿಹುಡ್ ಇದರದ್ದು, ಅವರು ಕೂಡ ಇರ್ತಾರೆ. NULM ಇವರು ಇರ್ತಾರೆ, ಮತ್ತು DIC ಅವರು ಬೇಕಾಗ್ತಾರೆ. ಯಾಕಂದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೊಡೋದಕ್ಕೆ ಅವರು ಬೇಕಾಗ್ತಾರೆ. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅವತ್ತು ನಿಮಗೆ ಈ ಯೋಜನೆಯ ಬಗ್ಗೆ, ಯೋಜನೆಯನ್ನು ತಯಾರು ಮಾಡೋದ್ರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದು ಹೆಂಗೆ, ಬ್ರ್ಯಾಂಡಿಂಗ್ ಮಾಡೋದು ಹೆಂಗೆ, ಇದಕ್ಕೆ ಮೊದಲನೇದೇನು ಅಂದರೆ ರಿಜಿಸ್ಟರ್ ಮಾಡಿಸೋದು. ಅವತ್ತಿನ ದಿವಸ ಯಾರೇ ಫಲಾನುಭವಿಗಳು ನನಗೆ ಇಂಟ್ರೆಸ್ಟ್ ಇದೆಯಪ್ಪ, ನಾನು ಇದರಲ್ಲಿ ಮೊದಲು ರಿಜಿಸ್ಟರ್ ಆಗಿಬಿಡಬೇಕು, ಆಮೇಲೆ ಮಾಡೋಣ, ಮುಂದಿನ ದಿನದಲ್ಲಿ ಮಾಡ್ಕೊಳ್ಳೋಣ, ಮತ್ತು ಮುಂದಿನ ವಾರದಲ್ಲಿ ಹೋಗಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯೋಜನೆಯನ್ನು ತಯಾರು ಮಾಡ್ತಕ್ಕಂಥದ್ದು, ಬ್ಯಾಂಕಿಗೆ ಅಪ್ಲೈ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ, ಟೈಮ್ ಇರುತ್ತೆ. ರಿಜಿಸ್ಟರ್ ಮಾಡಿಸ್ಬೇಕು ಅಂತೇಳಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಅವತ್ತಿನ ದಿವಸ ನಮಗೆ ಒಂದು ಆಧಾರ್ ಜೆರಾಕ್ಸ್ ಮತ್ತು ಒಂದು ಪಾನ್ ಕಾರ್ಡ್ ಜೆರಾಕ್ಸ್ ಅಷ್ಟೇ, ಮತ್ತೇನು ಇಲ್ಲ, ಒರಿಜಿನಲ್ ತರೋ ಅವಶ್ಯಕತೆನೂ ಇಲ್ಲ. ಜೆರಾಕ್ಸ್ ಅನ್ನು ತಂದು ಅಲ್ಲಿ ನಮಗೆ ರಿಜಿಸ್ಟರ್ ಮಾಡಕ್ಕಂತಾನೆ ಕೌಂಟರ್ಗಳನ್ನು ತೆಗೆದಿರ್ತೀವಿ. ಅವತ್ತಿನ ದಿವಸ ಈ ಯೋಜನೆಯ ಉಪಯೋಗವನ್ನು ಪಡೆದುಕೊಂಡು ಏನೆಲ್ಲ ಉತ್ಪಾದನೆಯನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಕೆಲವರು ಆಯ್ದಂಥವರು ಒಂದು 20 ಜನ ಸ್ಟಾಲ್ಗಳನ್ನು ಕೂಡ ಹಾಕಿರ್ತಾರೆ, ಅವರ ಅನುಭವವನ್ನು ಕೂಡ ಕೇಳ್ಕೋಬಹುದು. ಇದು ಮಾಡಿದರೆ ಹೆಂಗೆ, ಏನಾಗುತ್ತೆ, ಲಾಭ ಇದೆಯೋ ನುಕ್ಸಾನ ಇದೆಯೋ, ಈ ರೀತಿ ವಿಚಾರ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಜೊತೆಗೆ ಎಲ್ಲ ಬ್ಯಾಂಕ್ನವರು, ಸುಮಾರು 7 ಬ್ಯಾಂಕಿನ ಪ್ರಾದೇಶಿಕ ಕಚೇರಿಗಳು ಇಲ್ಲಿದ್ದಾವೆ, ಆ ಪ್ರಾದೇಶಿಕ ಕಚೇರಿಯವರು ಪ್ಲಸ್ ಒಂದು 50 ಬ್ರಾಂಚ್ ನನಗನ್ಸಿದ ಮಟ್ಟಿಗೆ ನಮ್ಮ ಹಾಸನ್ ನಗರದಲ್ಲಿದ್ದಾವೆ, ಎಲ್ಲ ಬ್ರಾಂಚ್ ಮ್ಯಾನೇಜರ್ಗೂ ಕೂಡ ಇನ್ವೈಟ್ ಮಾಡಿದ್ದೀವಿ, ಅವರು ಕೂಡ ಬರ್ತಾರೆ. ಎಲ್ಲ ಸ್ವಸಹಾಯ ಸಂಘದವರು ಬರ್ತಾರೆ, ಅವರು ಕೂಡ ಅವರ ಉತ್ಪನ್ನವನ್ನು ಮಾಡ್ತಾರೆ. ಮೊದಲನೇದಾಗಿ ನಂದು ಏನು ರಿಕ್ವೆಸ್ಟ್ ಇದೆ ಅಂತ ಹೇಳಿದರೆ, ಈ ಸಾಲಿಗೆ ನಮ್ಮದು 150 ಫಲಾನುಭವಿಗಳಿಗೆ ನಾವು ಈ ಯೋಜನೆಯನ್ನು ತಲುಪಿಸಬೇಕು ಅಂತೇಳಿ ಗುರಿ ಇದೆ. ಇಲ್ಲಿವರೆಗೆ ಕೇವಲ ಒಂದು 23-24 ಜನ ಅಷ್ಟೇ ನಮ್ಮಲ್ಲಿ ಅಪ್ಲೈ ಮಾಡಿದ್ದಾರೆ, ಇನ್ನು ಮಿಕ್ಕದವರಿಗೆ ಮಾಡೋದಕ್ಕೆ ಅವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತೇಳಿ ಎಲ್ಲ ನಾಗರಿಕರಲ್ಲಿ, ರೈತ ಬಾಂಧವರಲ್ಲಿ ಮತ್ತು ಇತರೆ ಜನಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಬ್ಯಾಂಕ್ನವರು ಕೂಡ ಅಲ್ಲಿ ಸ್ಟಾಲ್ ಓಪನ್ ಮಾಡಿರ್ತಾರೆ, ಅವರು ಕೂಡ ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ LDM ಅವರ ನೇತೃತ್ವದೊಳಗೆ. ಅಲ್ಲೇ ಅವರು ಹೇಳ್ಕೋಬಹುದು ಬ್ಯಾಂಕ್ ಮ್ಯಾನೇಜರ್ ಹತ್ರ, ಇಂಥ ಊರನ್ನ ನಾನು ಇಂಥ ಯೋಜನೆ ಮಾಡಬೇಕು ಅಂತಿದ್ದೀನಿ, ಸರಿ ಏನು ಬೇಕಾಗ್ತದೆ, ಬ್ಯಾಂಕಿಂಗ್ ರಿಕ್ವೈರ್ಮೆಂಟ್ಸ್ ಏನು, ತಕ್ಷಣ ತಿಳಿಸ್ಕೊಡ್ತಾರೆ. ಇದನ್ನು ಮಾಡಿಸ್ಕೋಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರಿಗೂ ಕೂಡ ಆಹ್ವಾನ ಕೊಡ್ತಾ ಇದ್ದೇವೆ.